ಹೈನುಗಾರಿಕೆಯಲ್ಲಿ ಒಳ್ಳೆ ಇಳುವರಿ ತೊಳಿಕೆ ಬರುತ್ತೆ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಂತ ಮಂಜುನಾಥ್ ಅವರೇ, ಈ ಹೈಡ್ರೋಫೋನಿಕ್ಸ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ರಿ, ಮತ್ತಿದು ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೋಡ್ಲಿಕ್ಕೆ ಈ ಮಾಡೆಲ್ ಸಿಗ್ತದೆ ಹಂಗಂತ ಸ್ವಲ್ಪ ಹೇಳ್ರಿ. ನಮ್ಮ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕೂಡ ಮಾಡೆಲ್ ಇದೆ, ನೀವು ಬಂದು ನೋಡಿಕೊಂಡು ಹೋಗ್ಬಹುದು. ಏನ್ ಸರಿದ್ರಿಗೆ ಏನ್ ತಂತ್ರಜ್ಞಾನ ಚೆನ್ನಾಗಿದೆ ಅವರಲ್ಲಿ ಯಾಕೆ ತರಿಸ್ಕೋಬಹುದು, ನಾವೇ ಕಡಿಮೆ ಖರ್ಚಿನಲ್ಲಿ ಮಾಡಿಕೊಂಡ್ರು ಮಾಡಿಕೋಬಹುದು, ಯಾರು ಮಾಡ್ಕೊಳ್ಬಹುದು. ಹೌದು, ಮಾಡಿಕೊಳ್ಬಹುದು. ಅದ್ರಾಗ ನೀವೇ ಒಂದು ಇವೇನು ಪಿವಿಸಿ ಪೈಪ್ಗಳಿದ್ರೆ ಅವನ್ನೆಲ್ಲ ಜೋಡಣೆ ಮಾಡಿಕೊಳ್ಳೋದು, ಮೇಲೆ ಒಂದು ಹಸಿರು ಪರದೆ ಒದಿಸೋದು, ಅದ್ರ ಮೇಲೆ ಫಾಗರ್ಸ್ಗಳನ್ನೆಲ್ಲ ಬೇರೆ ಬೇರೆ ಕಡೆ ತಗೊಂಡು ಬಂದು ಜೋಡಣೆ ಮಾಡಿಕೋಬಹುದು. ಆಮೇಲೆ ಇದರಲ್ಲಿ ಏನೋ ಒಂದು ವಿಶೇಷತೆ ಕಂಡಿತಪ್ಪ ಅಂದ್ರೆ, ಮೊದಲೆಲ್ಲ ಈ ರಾಫ್ ಹೆಚ್ ಪಿ ಮೋಟರ್ ನಡೆಸಬೇಕಂದ್ರೆ ಕರೆಂಟ್ ಬೇಕಾದ, ಬಟ್ ಈಗ ನಮ್ಮ ಗುಲ್ಬರ್ಗದಲ್ಲೇ ಒಬ್ಬ ಪ್ರಗತಿಪರ ರೈತರು, ಸರ್ ಇದು ಕರೆಂಟ್ 89 ಇರ್ತದೆ ನಮ್ಮ ಹಳ್ಳಿ ಊರಿನಾಗ, ಹಿಂಗಾಗಿ ನಾ ಸೋಲಾರ್ಲಿಂದನೇ ನಾನು ಹೈಡ್ರೋಪೋನಿಕ್ಸ್ ಮಾಡ್ತೇನೆ, ಅಂದ್ರೆ ಎಸಿ ಮೋಟರ್ಲಿಂದ ಡಿಸಿ ಮೋಟರ್ ಕನ್ವರ್ಟ್ ಮಾಡಿ ನಾ ಸೋಲಾರ್ಲಿಂದ ರನ್ ಮಾಡ್ತೇನೆ. ಅದನ್ನು ಕೂಡ 30,000 ರೂಪಾಯಿ ಕೈಗೆಟಕುವ ದರದಲ್ಲಿ ಸಿಗ್ತಾ ಇದೆ. ಆ ಸೋಲಾರ್ಲಿಂದ ಹೈಡ್ರೋಪೋನಿಕ್ಸ್ ಘಟಕ ರನ್ ಮಾಡಬಹುದು. ಇಲ್ಲ ನಾ ಸೋಲಾರ್ಲಿಂದ ರನ್ ಮಾಡ್ತೀನಿ, ಪಿವಿಸಿ ಪೈಪ್ಗಳನ್ನೆಲ್ಲ ತಗೊಂಡು ಬಂದ ಜೋಡಣೆ ಮಾಡ್ಕೊಂಡ್ರೆ ಅದು 20,000 ರೂಪಾಯಿ ಆಗುತ್ತೆ, ನೀವು ಮಾಡಬಹುದು. ಅದೇನು ದೊಡ್ಡದೇನಲ್ಲ, ಇದು ಏನಿದ್ರ ಲಾಭ ಅಂತ ಕೇಳಬಹುದು. ಈಗ ಏನಂತ, ನಾವು ಮೆಕ್ಕೆಜೋಳ ಹೊಲದಾಗ ಬೆಳಿತೀವಿ, ಸಾಂಪ್ರದಾಯಿಕ ಪದ್ಧತಿಯಾಗ ನಾವು ಮೆಕ್ಕೆಜೋಳ ಬೆಳಿತಿರ್ತೀವಿ. ಯಾವುದೇ ಒಂದು ಹೈನುಗಾರಿಕೆ ಮಾಡಬೇಕು, ಕುರಿ ಸಾಕಣೆ ಮೊದಲು ಮೆಕ್ಕೆಜೋಳ, ಯಾಕಂತಂದ್ರೆ ಅದ್ರಾಗ ನೀರಿನ ಅಂಶ ಆಯ್ತು, ಹುಲ್ಲುನ ಹೆಚ್ಚು ಸಿಗುತ್ತೆ, ಇಳುವರಿ ಹೆಚ್ಚು ಮಾಡುವಂತ ಒಂದು ಅಂಶ ಜಾಸ್ತಿ ಇರ್ತದೆ. ಅದ್ರ ನಾವೇನು ಪ್ರೊಪೋನಿಕ್ ಆಸಿಡ್ ಅಂತ ಕರಿತೀವಿ, ಅದು ಸಕ್ಕರೆ ಅಂಶ ಜಾಸ್ತಿ ಇರ್ತದೆ, ಹಿಂಗಾಗಿ ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಅದು ಎಷ್ಟು ದಿನ ಬೆಳೀತದೆ ನಮ್ಮ ಮೆಕ್ಕೆಜೋಳ, ನಾವು ಹೊಲದಾಗ ಬೆಳೆದಾಗ 65-70 ದಿನ, ಕೆಲವೊಂದು ಟೈಮ್ 90 ದಿನ ತನ ಆಗುತ್ತದೆ ಮೇವಿಗಾಗಿ ಬೆಳೆದಾಗ. ಬಟ್ ಇದರಲ್ಲಿ 8-10 ದಿನದೊಳಗನೆ ಮೇವು ಬೆಳೀತದೆ, 8-10 ದಿನದೊಳಗನೆ ಮೇವು ನಾವು ದನಗಳಿಗೆ ತಿನ್ನಿಸಬಹುದು. ಬಟ್ ಇನ್ನೂ ಒಂದ್ ಏನಂತಂದ್ರೆ, ನಾವು ಒಂದು ಟ್ರೇ ನಾನು ನಿಮ್ಗೆ ಹೇಳಿದೆ, ನಿಮ್ಗೆ 72 ಟ್ರೇ ಇರ್ತಾವ. ಟ್ರೇ ಸೈಜ್ ಎಷ್ಟು? ಟ್ರೇ ಸೈಜ್ ಅದೇನಲ್ಲ ಅಂತಂದ್ರೆ ಅದು 2 ಫೀಟ್ ಉದ್ದ, 1 ಫೀಟ್ ಅಗಲ ಇರ್ತದೆ. ಇಷ್ಟರಲ್ಲಿ ಎಷ್ಟು ಹುಲ್ಲು ಮಾಡ್ಲಿಕ್ಕೆ? 72 ಟ್ರೇ ಇರ್ತಾವ. ನಾವು ಒಂದು ಟ್ರೇ ಇದ್ದಾಗ 1/2 ಕೆಜಿ ಮೆಕ್ಕೆಜೋಳದ ಬೀಜ ಆಯ್ತು, ಗೋಧಿ ಆಯ್ತು, ಬಾರ್ಲಿ ಆಯ್ತು, ಓಟ್ಸ್ ಆಯ್ತು, ಇವನ್ನೆಲ್ಲ ನಾವು ಇದರಲ್ಲಿ ಉಪಯೋಗಿಸುವಂತ ಮೇವಿಗಾಗಿ ಬೆಳೆಸುವಂತ ಬೀಜಗಳು. ಬೀಜ ಅಂದ್ರೆ 72 ಬೇರೆ ಬೇರೆ ಹಾಕ್ಬಹುದು, ಬೇರೆ ಬೇರೆ ಹಾಕ್ಬಹುದು. ಸರ್ವೇ ಸಾಮಾನ್ಯವಾಗಿ ಜನರು ಜಾಸ್ತಿ ಬೆಳೆದಪ್ಪ ಅಂದ್ರೆ ಮೆಕ್ಕೆಜೋಳದನ್ನೇ. ಅಲ್ಲ ಸರ್, ನಾನು ಅದನ್ನು ಮೆಕ್ಕೆಜೋಳ ಒಂದೇ ಬೆಳೆ ಬದಲಿ ಬೇರೆ ಎಲ್ಲ ಹಾಕಿದ್ರೆ ಮಾಡಿಸಬಹುದು. ಅಂದ್ರೆ ಪೋಷಕಾಂಶಗಳು ಸಿಗ್ತಾ ಇರ್ತಾವ, ಪೂರಕ ಹಾರಿದು ಕಂಪ್ಲೀಟ್ ಆಗಿ ನಾವು ರಿಪ್ಲೇಸ್ಮೆಂಟ್ ಮಾಡಕ್ ಬರಂಗಲ್ಲ. ಹೊಲದಾಗ ನಾವು ಬೆಳೆ ಬೆಳೆದಿರ್ತೋ ಅದನ್ನ ಬಿಟ್ಟು ಸಾಧ್ಯನಿಲ್ಲ. ಅದ್ರ ಜೊತೆಗೆ ಒಂದು ಪೂರಕ ಆಹಾರ, ಸಪ್ಲಿಮೆಂಟರಿ ಫಾರ್ಡರ್ ಅಂತ, ಸಪ್ಲಿಮೆಂಟರಿ ಫೀಡ್ ಅಂತ ಕರಿಬಹುದು. ಯಾಕಂದ್ರೆ ಹೈನುಗಾರಿಕೆದಾಗ ಮೊದಲ ಉದ್ದೇಶ ಏನಂದ್ರೆ, ಖರ್ಚು ಕಡಿಮೆ ಮಾಡಿದಂಗೆಲ್ಲ ನಿಮ್ದು ಲಾಭ ಜಾಸ್ತಿ ಆಗುತ್ತೆ. ಹೌದು, ಯಾವುದೇ ಒಂದು ಮುಖಾಂತರ ನೀವು ಕಡಿಮೆ ಖರ್ಚು ಮಾಡ್ಬೇಕು, ನೀವು ಖರ್ಚನ್ನ ಕಡಿಮೆ ಮಾಡ್ಕೊಂತ ಹೋಗ್ಬೇಕು. ಅದು ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಆಗುತ್ತಿದ್ರಾಗ, ಬಟ್ ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ, ನಿಮಗೆ ಫಾರ್ಡರ್ ಗ್ರೀನ್ ಫಾರ್ಡರ್ ಇದನ್ನ ಹಸಿರು ಮೇವಿನ ಇರುತ್ತಲ್ಲ ಬ್ಯಾಸಿಗೆ ಕಾಲದಲ್ಲಿ, ಮತ್ತೆ ಬರಗಾಲ ಸನ್ನಿವೇಶನ ತಿಗರನ್ ತಿನ್ನೋದ್ರಿಂದ ಹಾಲಿನ ಇಳುವರಿ ಕಡಿಮೆ ಆಗಲಾರ್ದಂಗ ನೋಡಿಕೊಳ್ಳಕ ಒಂದು ವರದಾನ ಇದು. ಅಲ್ಲ ಸರ್, ಮತ್ತೆ ಟ್ರೇದಾಗ ಬೀಜ ಹಾಕ್ಬೇಕಂತಂದ್ರೆ ಮಣ್ಣು ಇಲ್ಲ ಬೆಳೀತದೆ ಹೆಂಗದು? ಅದನ್ನೇ ಈಗ ಟ್ರೇದಾಗ ನೀವು 1/2 ಕೆಜಿ ಮೆಕ್ಕೆಜೋಳದ ಬೀಜ ಹಾಕಿದ್ರೆ, ಹೌದು, 1/2 ಕೆಜಿ ಮೆಕ್ಕೆಜೋಳ ಬೀಜ ಹಾಕಿದಾಗ ನಾನು ಹೇಳಿದೆ ನಿಮ್ಗೆ, ಆ ಫಾಗರ್ಸ್ ಇರ್ತಾವ, ಹಾಫ್ ಎಚ್ ಪಿ ಮೋಟರ್ಲಿಂದ ಫಾಗರ್ಸ್ ಮುಖಾಂತರ ನೀರು ಪ್ರತಿ ಒಂದು 1/2 ಗಂಟೆಗೊಮ್ಮೆ 20 ಸೆಕೆಂಡ್ ನೀರು ಚಿಮುಕಿಸ್ತಾ ಇರ್ತದ. ಅಂದ್ರೆ ಫಿಕ್ಸ್ ಆಗಿಬಿಡ್ತದೆ. ಫಿಕ್ಸ್ ಏನದು, ಅದಕ್ಕೆ ಟೈಮರ್ ಅಳವಡಿಸಿರ್ತಾರ ಅವರು, ಅದನ್ನ ಅಳವಡಿಸಿರ್ತಾರ. ಫಾಗರ್ಸ್ ಬೀಜ ಟ್ರೇದ ಹಾಕ್ಬಿಡ್ತೀವಿ, 20 ನಿಮಿಷಕ್ಕೆ ಒಂದ್ಸಲ ನೀರು ಬೀಳ್ತದ. ನೀರು 1/2 ಗಂಟೆಗೊಮ್ಮೆ 20 ಸೆಕೆಂಡ್ ಆ ಫಾಗರ್ಸ್ ಮುಖಾಂತರ, ಫಾಗರ್ಸ್ ಅಂದ್ರೆ ಸ್ಪ್ರಿಂಕ್ಲರ್ಸ್, ಕರೆಕ್ಟ್, ಅದ್ರ ಮುಖಾಂತರ ನೀರು ಬೀಳ್ತಾ ಇರ್ತದೆ. ಆ ನೀರು ಬೀಳೋದಕ್ಕನೆ ಅದು ಮೇವು ಬೆಳೀತದ. ಬೆಳಿಲಿಕ್ಕೆ ಮೀಡಿಯಂ ಬೇಕಲ್ಲ ಮೀಡಿಯಂ, ಅದನ್ನ ಹೇಳ್ತಾ ಇದೀನಿ. ಫಸ್ಟ್ ಗೆ ನಾವು ಒಂದು ಬಿಂದಿನ ಟ್ರೇ ಇಡೋದಕ್ಕಿಂತ ಮುಂಚೆ ಆ ಮೆಕ್ಕೆಜೋಳದ ಬೀಜ ಏನ್ ಮಾಡಬೇಕು, ಬಕೆಟ್ನಲ್ಲಿ ನೀರನ್ನ ನೆನೆಯಿಡ್ಬೇಕು. ಅದನ್ನ ಒಂದು ದಿನ ನೆನೆಟ್ರಿ. ಸೆಕೆಂಡ್ ದಿನ ಏನ್ ಮಾಡ್ಬೇಕು, ಆ ನೆನೆಟ್ಟಂತ ಬೀಜಗಳನ್ನ ಗೋಣಚೀಲದಾಗ ಹಾಕಿ ಕಟ್ಟಿಡ್ಬೇಕು. ಮೂರನೇ ದಿನ ಏನ್ ಮಾಡ್ಬೇಕು, ಆ ಟ್ರೇದಾಗ ಹಾಕ್ಬೇಕು. ಅಂದ್ರೆ ಒಟ್ಟು 8 ದಿನದಲ್ಲಿ, ಮೂರನೇ ದಿನ ಒಂದು ಟ್ರೇ ಒಂದು ಘಟಕದಾಗ, 4, 5, 6, 8 ದಿನಕ್ಕೆ ಬರೋದ್ರಾಗನೆ ನಾವು 1/2 ಕೆಜಿ ಮೆಕ್ಕೆಜೋಳದ ಬೀಜ ಏನ್ ಹಾಕಿರ್ತೀವಿ, ಅದು 1/2 ಕೆಜಿ ಮೆಕ್ಕೆಜೋಳದ ಬೀಜದಿಂದ 2.5-3 ಕೆಜಿ ಮೇವು ಬೆಳೀತದ. ಅಂದ್ರೆ 1 ಕೆಜಿದಿಂದ 5-6 ಪಟ್ಟು, ಅಂದ್ರೆ 5 ಕೆಜಿಲಿಂದ 6 ಕೆಜಿ ಮೆಕ್ಕೆಜೋಳದ ಹಸಿರು ಮೇವನ್ನ ನಾವು ಪಡ್ಕೋಬಹುದು. ಅದು ಬರೀ 8 ದಿನದಾಗನೆ ಆ ಘಟಕದಾಗ ಮತ್ತೆಗದು ಮತ್ತೊಂದ್ಸಲ ಹಾಕ್ಬಿಡುದು, ಮತ್ತೊಂದು ಬೇರೆ ಹಾಕ. ಅದು ಚಾಪೆಗದ್ದೆ ಫಾರ್ಮ್ ಆಗಿಬಿಟ್ಟಿರ್ತದೆ ಕೆಳಗಡೆ, ಬೇರುಗಳನ್ನೇ ಕೆಳಗಡೆ ಏನರ್ಥ ಚಾಪೆ ಟೈಪ್ ಫಾರ್ಮ್ ಆಗಿರ್ತದ. ಆ ಚಾಪೆನೆ ಸಣ್ಣ ಕತ್ತರಿಸಿ ದನಗಳಿಗೆ ಕೊಟ್ಕೊಂತ. ಎಷ್ಟು ಎತ್ತರ ಬೆಳೀತದೆ ಸರ್? ಅದು ಅದು 2.5-3 ಇಂಚ್ ತನಕ ಬೆಳೀತದೆ. 2.5-3 ಇಂಚ್ ಅಷ್ಟು ಹೇಳ್ಬೇಕಂತಂದ್ರೆ ದೊಡ್ಡ ಏನು ವಿಜ್ಞಾನ ಇಲ್ಲ ಇದ್ರಾಗ. ಕಾರೋನಾ ಟೈಮ್ನಾಗ, ಮಣ್ಣು ದಿನ ಮಾಸಿದ ಟೈಮ್ನಾಗ ನಾವೆಲ್ಲ ನೋಡ್ತಾ ಇದ್ವಿ, ನಾವೇನ್ ಮಾಡ್ತೀವಿ ಚಿಪ್ ತಗೊಂತಿದ್ವಿ. ಆ ಚಿಪ್ ತಗೊಂಡು ಏನ್ ಮಾಡ್ತಿದ್ವಿ, ಅದ್ರೊಳಗೆ ಈ ಬೀಜಗಳನ್ನ ಹಾಕಿ ಸ್ವಲ್ಪ ಮಣ್ಣು ಹಾಕ್ತಿದ್ವಿ. ಈ ತೆಂಗಿನಕಾಯಿ ಚಿಪ್ಪು ತಗೊಂಡು ಅದರಲ್ಲಿ ಸ್ವಲ್ಪ ಮಣ್ಣಾಕಿ ಅದರಲ್ಲಿ ನಾವು ಜೋಳದ ಸಸಿಗಳನ್ನ ಸಣ್ಣ ಹುಡುಗರ ಇದ್ದಾಗೆಲ್ಲ ಮಾಡ್ತಿದ್ವಿ. ಅದೇ ತಂತ್ರಜ್ಞಾನನೇ ಇಲ್ಲಿ ಏನ್ ಮಾಡಿದಾರ, ಮಣ್ಣು ಇರಲಾರ್ದಂಗೆ ನೀರಿನ ಮುಖಾಂತರನ ಪೋಷಕಾಂಶಗಳನ್ನು ಒದಗಿಸ್ತಾರೆ. ಪೋಷಕಾಂಶ ಖನಿಜಾಂಶಗಳನ್ನ ಒದಗಿಸಿ ಬೆಳೆಯುವಂತ ಹಸಿರು ಮೇವಿಗೆ ಜಲ ಕೃಷಿ ಅಥವಾ ಹೈಡ್ರೋಪೋನಿಕ್ಸ್ ಅಂತ ಕರೀತಾರೆ. ಅನುಕೂಲತೆಗಳು ಏನಂತಂದ್ರೆ, ಒಂದು 8-10 ದಿನದಾಗನೆ ಮೇವು ಬರ್ತದೆ. ಎರಡನೇದೇನು, ಆ ಮೆಕ್ಕೆಜೋಳದಾಗ ನಾವು 2 ತಿಂಗಳದಾಗ ಏನ್ ಬೆಳಿತಾ ಇದ್ವಲ್ಲ ಅದಕ್ಕಿಂತ ನ್ಯೂಟ್ರಿಷಿಯಸ್ ಆಗಿ ಅಂದ್ರೆ ಜಾಸ್ತಿ ರುಚಿಕರವಾಗಿ ಪೋಷಕಾಂಶಯುಕ್ತವಾಗಿನೂ ಇರ್ತದೆ. ಮೂರನೇದೇನು, ಅಲ್ಲಿ ಲೇಬರ್ ಪ್ರಾಬ್ಲಮ್ ಜಾಸ್ತಿ, ಕೃಷಿ ಕಾರ್ಮಿಕರ ಸಮಸ್ಯೆ, ಕೀಟಗಳ ಸಮಸ್ಯೆ ಅಂತವನ್ನ ತಪ್ಪಿಸಬಹುದಿಲ್ಲ. ಒಂದು ವಾರದಲ್ಲಿ ಆಗೋದ್ರಿಂದ 8 ದಿನದಾಗನೆ ಬೆಳೆದ್ರಿಂದ ಯಾವುದು ಇದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ತಂತ್ರಜ್ಞಾನ ಇದೆ. ಬೆಂಗಳೂರಿನಲ್ಲಿ ಒಂದು ಸಂಶೋಧನಾ ಸಂಸ್ಥೆಗೆ ಹೋಗಿದ್ವಿ, ಆರೋಗ್ಯ ಸಂಸ್ಥೆ ಅಂತಾನೆ, ಅಲ್ಲಿ ಮೇವಿನ ಬೆಳೆಗಳದನ್ನ ಸಂಶೋಧನಾ ಸಂಸ್ಥೆ ಅಂತಂದು ಅಲ್ಲಿ ಏನ್ ಮಾಡಿದಾರ ಅವರು, ಈ ಪೈಪ್ಗಳನ್ನೆಲ್ಲ ಕಾಸ್ಟ್ ಜಾಸ್ತಿ ಆಗುತ್ತೆ, ನಾವು ಬೇಡ, ನಾವು ಏನು ಈ ಕಟಿಗೆಗಳು ಇರ್ತಾವ ಆ ಕಟಿಗೆಲಿಂದನೇ ನಾವು ಮಾಡ್ಕೊಂತಂದ್ರೆ 5,000-6,000 ರೂಪಾಯಿದಾಗನೆ ಆ ತಯಾರು ಮಾಡ್ಕೋಬಹುದು. ನಾವು ಕಟಿಗೆಲಿಂದ ಮಾಡ್ಕೊಂಡು ಸುತ್ತ ಗೋಣಿಚೀಲಗಳನ್ನು ಕಟ್ಟಿ ನಾವು ನೀರನ್ನ ಚಿಮುಕ್ಸಂತ ನಾವೇ ಹೋಗೋದು ಪ್ರತಿಯೊಂದು 1/2 ಗಂಟೆಗೊಮ್ಮೆ ತಾಸಿಗೊಮ್ಮೆ. ಏನು ಅದಕ್ಕೆ ಮುಖ್ಯ ಉದ್ದೇಶ ಅಂತಂದ್ರೆ, ಒಂದು ಟೆಂಪರೇಚರ್ ಏನಿರುತ್ತಲ್ಲ, ಮಾಯಿಸ್ಟ್ ಕಂಡೀಷನ್ ಅಂದ್ರೆ ತೇವಾಂಶ ಇರೋದ್ರಿಂದನೆ ಅದು ಗ್ರೋತ್ ಆಗುತ್ತೆ, ಗ್ರೋತ್ ಆಗುತ್ತೆ, ಅದೇ ಮುಖ್ಯ ಉದ್ದೇಶ ಅಂತಂದ್ರೆ. ಇದು ನಮ್ಮ ರೈತರು ಯಾರಾದ್ರೂ ಮಾಡ್ತಾ ಇದ್ರೆ ಹೇಗೆ ಮಾಡ್ತಾ ಇದ್ದಾರೆ? ಗುಲ್ಬರ್ಗ ತಾಲೂಕಿನಲ್ಲೇ ಪ್ರಗತಿಪರ ರೈತರ ಅಂದ್ರೆ ಯಾರಪ್ಪ ಅಂದ್ರೆ ಆಳ ಸುಲ್ತಾನ್ಪುರದಾಗ ಶಾಣವಸಪ್ಪ ಪಡ್ಲೆ ಅಂತಿದ್ದಾರೆ, ಅವರೊಬ್ಬರು ಮಾಡ್ತಾ ಇದಾರೆ. ಮತ್ತೆ ಆಮೇಲೆ ಅಫಜಲ್ಪುರ್ ತಾಲೂಕಿನಾಗ ಶಾಂತಪ್ಪ ಅಂತಿದ್ದಾರೆ, ಅವರು ಕೂಡ ಇದನ್ನ ಚಿಂಚೋಳಿ ಬಿ ಅಂತ ಬರ್ತದೆ, ಅವ್ರನ್ನು ಮಾಡ್ತಾ ಇದ್ದಾರೆ. ಸ್ಲೋಲಿ ಆಗಿ ಕಾಲಕ್ರಮೇಣ ಪ್ರಚಾರ ಆಗ್ತಾ ಇದೆ. ಅವ್ರ ಅನುಭವ ಏನದ, ಇದು ಉಪಯೋಗ ಆಗ್ತದಂತ? ಈಗ ಶಾಮಸಪ್ಪ ಪಟ್ಲ ಹೇಳಿದ್ನಲ್ಲ, ಅವರೇ ಕಂಡಿಡಿದ್ದು, ನಾನು ಹೈಡ್ರೋಪೋನಿಕ್ಸ್ ಘಟಕನ್ನ ಕೊಡಿಸಿದ್ವಿ, ಇದು ಮಾಡಿದ್ ನೋಡಿದ್ರು ಸರ್, ಇದು ಹಿಂಗಾದ್ರೆ ಕೆಲಸ ಆಗಂಗಲ್ಲ, ರೈತರಿಗೆ ಸೋಲಾರ್ ನಿಂದ ಹೈಡ್ರೋಪೋನಿಕ್ಸ್ ತಯಾರಿಸಬೇಕು ಅಂತಂದು ಅವ್ರು ಮತ್ತೆ ಎಸಿ ಮೋಟರ್ನ ಡಿಸಿ ಮೋಟರ್ ಕನ್ವರ್ಟ್ ಮಾಡಿ ತಾವೇ ಕಂಡಿಡಿದ. ಯಾಕಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಉತ್ಸುಕತೆ ಬಂತ ಸಲಕ ತಾವೇ ಒಂದು ವೈಜ್ಞಾನಿಕ ಸಂಶೋಧನೆ ಮಾಡಿದ್ರು, ಸೋಲಾರ್ನಿಂದ ಹೈಡ್ರೋಪೋನಿಕ್ಸ್ ತಯಾರಿಸಿದ್ರೆ ಹೆಂಗ ಅಂತಂದ್ರೆ, ಒಟ್ಟಾರೆ ಒಂದು ಜಲ ಕೃಷಿಯನ್ನ ಉಪಯೋಗ ಮಾಡಿಕೊಂಡು ಹೈನುಗಾರಿಕೆಯೊಳಗ ಹಸಿರು ಮೇವನ್ನ ನಿರಂತರವಾಗಿ ನಾವು ಪಡೆಯುವಂತ ಒಂದು ಪದ್ಧತಿ ಅದಂದಂಗ ಆಯ್ತು. ಸರ್, ಇನ್ನೊಂದ್ ಹೇಳಿದ್ರೆ ನೀವು ಪಾಲಿಥಿನ್ ಚೀಲದೊಳಗ ಕಡಿಮೆ ಖರ್ಚಿನೊಳಗ ರಸಮೇವ ತಯಾರು ಮಾಡ್ಕೊಳ್ಬಹುದು. ಈ ಮೊದಲು ರಸಮೇವ ಅಂತ ಏನಂದ್ರೆ ತಿಳ್ಕೊಬೇಕು ನಾವು. ಈಗ ಹೇಳೋದನ್ಗ ನಾವು ಹಸಿರು ಮೇವನ್ನ ಪಡ್ಕೊಂತಿರ್ತೀವಿ, ಯಾಕಂದ್ರೆ ನಮ್ಮ ಮೇವ್ ಹೊಲದಾಗ ಬಿತ್ತಿದ್ರನ ಆಯ್ತು, ಇಲ್ಲಪ್ಪ ಅಂದ್ರೆ ಈ ನಮ್ಮ ಹೈಡ್ರೋಪೋನಿಕ್ಸ್ ನಾಗ ಆಯ್ತು, ನಾವು ಕಬ್ಬು ಬೆಳೆದಾಗ ರಾಶಿ ಮಾಡೋ ಸಾಕಷ್ಟು ಸಿಗ್ತದೆ, ಸಾಕಷ್ಟು ಆಗಿ ಬೆಳೆದಿರ್ತದೆ, ಅದನ್ನ ಕಟ್ ಮಾಡಿ ಹಾಕ್ತಿರ್ತೀವಿ. ಆದ್ರೆ ಎಲ್ಲಾ ರೈತರು ಕೂಲಿ ಕಾರ್ಮಿಕರ ಈಗ ಲೇವಲ್, ಈಗ ನಾವು ಎಲ್ಲಿ ಹೊಲ ಇರಲಾರ್ದಂತ ರೈತರಾಯ್ತು, ಇಲ್ಲ ಅಂತಂದ್ರೆ ಸಣ್ಣ ರೈತರ ಅಥವಾ ಮಧ್ಯಮ ರೈತರಂತ ಆಯ್ತು, ಇಲ್ಲ ಅಂತಂದ್ರೆ ಈ ಮೇವಿನ ಸಮಸ್ಯೆ ಇರುವಂತ ರೈತರು, ಈ ಬರಗಾಲದಲ್ಲಿ ಆಯ್ತು, ಬೇಸಿಗೆ ಕಾಲದಲ್ಲಿ ಆಯ್ತು, ಹಸಿರು ಮೇವಿನ ಸಮಸ್ಯೆ ಉಂಟಾಗೇ ಇರ್ತದೆ. ಇದು ಯಾಕಂದ್ರೆ ಬಿಸಿಲು ಜಾಸ್ತಿ ಇರುವಂತ ಪ್ರದೇಶ ಇರೋದ್ರಿಂದ ನಾವೇನ್ ಮಾಡಬೇಕಾಗತ್ತಂದ್ರೆ ಹಸಿರು ಮೇವಿನ ಸಂರಕ್ಷಣೆ ಮಾಡಬೇಕಾಗ್ತದೆ. ಯಾವ ರೀತಿ ಸಂರಕ್ಷಣೆ ಮಾಡಬೇಕಾಗತ್ತಂತಂದ್ರೆ, ಈಗ ಉದಾಹರಣೆಗಳು ಅಂದ್ರೆ ಮೆಕ್ಕೆಜೋಳ. ಮೆಕ್ಕೆಜೋಳ ಅಂದ್ರೆ ನಾ ತೆನೆ ಬಿಡಕ್ ಬಿಡಬಾರ್ದನ್ನ, ತೆನೆದಲ್ಲೇನೆ ಹಾಲು ಇರ್ತದೆ, ಹಾಲು ಹಂತದ ಹಾಲುಗಳಿರುವಂತದಲ್ಲಿ ಅವಾಗ ಮೇವು ಕತ್ತರಿಸುವಂತರ ಮುಖಾಂತರ ಸರಿಯಾಗಿ ಸಣ್ಣ ಪೀಸ್ ಕತ್ತರಿಸಿ 1-2 ಅಂಗಲ್ ಅಂತ ಕರಿತಿರ್ತೀವಿ, ಅಂದ್ರೆ ಸೆಂಟಿಮೀಟರ್ನಾಗ ಪೂರ್ತಿ ಸಣ್ಣ ಕತ್ತರಿಸಿ ಏನ್ ಮಾಡಬೇಕು, ಅದ್ರನ್ನ ಮೊದಲೇನ್ ಮಾಡ್ತಿದ್ವಿ ನಾವು, ಗಾಳಿ ಹಾಡದಾಗೆ ಅದನ್ನ ತುಂಬಿಡಬೇಕು, ತುಂಬಿ ಮ್ಯಾಲ ರಾಡಿ ಒತ್ತಿ ಮಾಡ್ಬೇಕು, ಮುಚ್ಚಿಡ್ತದೆ. ಅದು 21 ದಿನ ಆದ್ಮೇಲೆ ಅವಾಗ ತೆಗಿಬೇಕು, ತೆಗೆದು ಅವ್ನು ತಿನಿಸ್ ಅಂತ ಹೋಗ್ತಿದ್ವಿ. 21 ದಿನ ಆದ್ಮೇಲೆ ಏನಾಗಿರ್ತದ, ಒಳಗಡೆ ಕುದ್ದು ಗಾಳಿ ಆಡ್ಲಾರ್ದಂಗಿದ್ರೆ ಹಸಿರು ಬಣ್ಣ ಇದ್ದದನ್ನು ಬಂಗಾರದ ಹಳದಿ ಬಣ್ಣ ಆಗಿರ್ತದೆ, ಒಳಗಡೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ರಾಸಾಯನಿಕ ಕ್ರಿಯೆದಿಂದ. ಆಮೇಲೆ ಇನ್ನೊಂದ್ ಏನಾಗಿರ್ತ, ಮಾವಿನ ಹಣ್ಣಿನ ವಾಸನೆ ಬರ್ತಾ ಇರ್ತದ, ಅದೇ ಕೊಳತ್ ಹೋಗಿತ್ತ ಬಂದ ಏನಾಗುತ್ತ, ಕೊಳತ ಮಾವಿನ ಹಣ್ಣಿನ ವಾಸನೆ ಟೈಪ್ ಬರ್ತಿರ್ತದ, ಆಮೇಲೆ ಬೂಸ್ ಗಟ್ಟಿಬಿಟ್ಟಿರ್ತದೆ ಅಂದ್ರೆ ಬ್ರೌನ್ ಕಲರ್ ಬಂದಾಗಿರ್ತದೆ. ಈಗ ರೀತಿಯಾಗಿ ಇದಕ್ಕೆ ನಾವು ರಸಮೇವ ಅಂತ ಕರಿತೀವಿ. ಅಂದ್ರೆ ಮೊದಲೇನಿತ್ತು, ಕಾಸ್ಟ್ ಇತ್ತು ಜಾಸ್ತಿ, ಅಂದ್ರೆ ಖರ್ಚು ಜಾಸ್ತಿ ಮಾಡಬೇಕಾಯ್ತು. ಯಾವ ರೀತಿ ಮಾಡ್ತದ್ರೆ, ಅದನ್ನ ಗುಂಡಿ ತೋಡಬೇಕು, ಅದಕ್ಕೆಲ್ಲ ಸುತ್ತ ಸಿಮೆಂಟ್ ಹಚ್ಚಬೇಕು, ಅದರಲ್ಲಿ ಪ್ಲಾಸ್ಟಿಕ್ ಶೀಟ್ ಹಾಕಿ ಅದರಲ್ಲಿ ಒತ್ತಿ ಒತ್ತಿ ತುಳಿದು ಇದು ಮಾಡಬೇಕಾಗ್ತದೆ. ಒಂದೇ ವಿಧಾನ. ಎರಡನೇದು, ಇದು ಭೂಮಿಯ ಕೆಳಗಡೆ ಮಾಡುವಂತ ಒಂದು ರಸಮೇವ ತಯಾರಿ. ಭೂಮಿಯ ಮೇಲ್ಭಾಗದಲ್ಲಿ ಅಂತಂದ್ರೆ ಗೋಪುರಗಳನ್ನು ಕಟ್ಟಿಸೋರು, ಅಲ್ಲಿ ಕಟ್ಟಿಸಿ ಅದರೊಳಗನೆ ತುಂಬಿ ತುಂಬಿ ತುಳ್ಕಂತಾನೆ ಮಾಡ್ಕೊಂತ ಹೋಗೋದು. ಇದು ಒಂದು ಮೈದಾನ. ಈಗ ಇತ್ತೀಚಿನ ದಿನಗಳಂತ ಪಾಲಿಥಿನ್ ಬ್ಯಾಗ್ ಸಿಗ್ತಾ ಇದಾವ, ಪಾಲಿಥಿನ್ ಬ್ಯಾಗ್ ಮಾರ್ಕೆಟ್ ನಾಗ ಸಿಗ್ತಾ ಇದಾವ, ದೊಡ್ಡ ಸೈಜ್ ಇರ್ತದೆ, ದೊಡ್ಡ ಸೈಜ್ನ ಅದು 1 meter x 1 meter ಇಂಟು 1 meter ಅಂದ್ರೆ ಉದ್ದ ಅಗಲ ಆಳ ಅಷ್ಟು ಸೈಜ್ ಇರ್ತದೆ. ಈ 1 meter x 1 meter ಅಳತೆ ಉದ್ದ ಅಗಲ ಆಳದಾಗ 1 ton ನಾವು ರಸಮೇವನ್ನ ತುಂಬಬಹುದು ನಾವು. ಇದು ಬಹಳ ಮುಖ್ಯ. ಅದು ಎಷ್ಟು ಕಾಸ್ಟ್ ಇದು ಮಾರ್ಕೆಟ್ನೇ ಸಿಗೋದು, 650-800 ರೂಪಾಯಿದಾಗ ಸಿಗ್ತದೆ. ಅದರೊಳಗೆ ಇದೇ ರೀತಿ ಸಣ್ಣ ಕಟ್ ಮಾಡಿ ತುಂಬಿಡೋದು. ಹೌದು, ಇದು ಏನಿದೆಲ್ಲ ಪ್ರಿನ್ಸಿಪಲ್ ಏನಿದೆಲ್ಲ, ಮೊದಲನೇದನ್ನ ಹೇಳಿದ್ನಲ್ಲ, ಪದ್ಧತಿ ಒಂದೇ ಪೂರ್ತಿ ಸಣ್ಣ ಸಣ್ಣ ಹಾಲುಗಳಿರುವಂತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುವಂತಹ ಮೇವಿನ ಬೆಳೆಗಳು, ಅದನ್ನು ಬಹಳ ಮುಖ್ಯ ರೀ. ಸಕ್ಕರೆ ಅಂಶ ಯಾವ್ದ್ರ ಜಾಸ್ತಿ ಇರ್ತದೆ, ದಪ್ಪ ಕಾಂಡ ಇರುವಂತ ಮೇವಿನ ಬೆಳೆಗಳು. ಯಾವ ದಪ್ಪ ಕಾಂಡ? ಮೇವಿನ ಜೋಳ ಆಗಿರ್ಬೋದು, ಮೇವಿನ ಗೋವಿನ ಜೋಳ ಆಗಿರ್ ಮೆಕ್ಕೆಜೋಳದಾಗಿರ್ಬೋದು, ಇಲ್ಲ ಹೈಬ್ರಿಡ್ ನೇಪಿರ್ ಹುಲ್ಲಾಗಿರ್ಬೋದು, ಮೇವಿನ ಸಜ್ಜೆ ಆಗಿರ್ಬೋದು, ಎಲ್ಲದಕ್ಕಿಂತ ಈ ದಪ್ಪ ಕಂಡ್ರಿಗೆ ಬಹಳ ಸೂಕ್ತ ಆಗಿರ್ಬೋದಂತ ಬೆಳೆ ರಸಮೇವಿಗೆ ಅಂದ್ರೆ ಮೆಕ್ಕೆಜೋಳದ ಬೆಳೆ ಅದು ಬಹಳ ಸೂಕ್ತ. ಅದ್ರಿಗೆ ಯಾಕಂದ್ರೆ ಈ ನಮ್ಮ ಸಕ್ಕರೆ ಅಂಶ ಜಾಸ್ತಿ ಇರ್ತದ, ಹಿಂಗಾಗಿ ಇಷ್ಟಪಟ್ಟು ತಿಂತಾವ. ಯಾವುದು ನಮ್ಮ ಆಕಳ ಎಮ್ಮೆಗಳಾಯ್ತು, ಕುರಿಗಳಾಯ್ತು, ಆಡುಗಳಾಯ್ತು, ಅದನ್ನು ಬಹಳ ನಾವು ತಗೊಂಡು ನಾವೇನ್ ಮಾಡ್ಬೇಕಾಗತ್ತ, ಈ ಪಾಲಿಥಿನ್ ಬ್ಯಾಗ್ ಅನ್ನ ಖರೀದಿ ಮಾಡಿ ಒಬ್ಬನ ಒತ್ತಿ ಒತ್ತಿ ಒತ್ತಿ ತುಂಬಿಸ್ಬೇಕು. ಅಂದ್ರೆ ಕಟ್ ಮಾಡೋದು ಸಣ್ಣ ಸಣ್ಣ ಪೀಸ್ ಮಾಡಿ ಒಳಗೆ ತುಂಬಿಕೊಂಡು ಹೋಗ್ಬಿಡು. ತುಂಬಿಕೊಂಡು ಹೋಗ್ಬೇಕಾಯ್ತಂದ್ರೆ ಒಂದು ಪದರಕ್ಕೆ ಇನ್ನೊಂದು ಪದರಕ್ಕೆ ಗ್ಯಾಪ್ ಇರಬಾರದು, ಅದು ಬಹಳ ಮುಖ್ಯ. ಅಂದ್ರೆ ಒಂದು ಪದರಕ್ಕೆ ಇನ್ನೊಂದು ಪದರ ಒಳಗಡೆ ಗಾಳಿ ಆಡಿತಪ್ಪ ಅಂತಂದ್ರೆ ಕೊಳತು ಹೋಗುವಂತ ಸಮಸ್ಯೆ ಜಾಸ್ತಿ ಇರ್ತದ. ಹಿಂಗಾಗಿ ಒಬ್ಬೊಬ್ಬರನ್ನ ಇಬ್ಬರನ್ನ ಒಳಗಡೆ ಇಳಿಸಿ ತುಳಿಸ್ತಾ ಇರಬೇಕು. ಅಂದ್ರೆ ಚೀಲದೊಳಗೆ ಹೋಗ್ಬೇಕು. ಹೌದು, ಚೀಲದೊಳಗೆ. ಅದೇನ್ ಆ ಚೀಲದೊಳಗೆ ಅಂತಂದ್ರೆ ನೀವು ಅಲ್ಲಿ ಎದುರಿಗೆ ಕಾಣ್ತಾ ಇರ್ತೀರಿ, ಅದೇನ್ ಪೂರ್ತಿ ಒಳಗಡೆ ಹೋಗಿ ಅದೇನ್ ದೊಡ್ಡದಂಗ ಸಣ್ಣದೇ ಇರ್ತದ ಅದು. ಆ ತುಳಿತಾ ಇರ್ಬೇಕದನ್ನ. ಆಮೇಲೆ ತುಳಿಯುವಂತ ಸಂದರ್ಭದಲ್ಲಿ ಒಂದು ಟನ್ ಹಸಿರು ಮೇವಿಗೆ ತುಳಿಯುವಂತ ಸಂದರ್ಭದಲ್ಲಿ ಅಸಮೇವ ತಯಾರಿ ಮಾಡೋ ಸಲಾಗಿ 2 ಕೆಜಿ ಬೆಲ್ಲ, 1 ಕೆಜಿ ಉಪ್ಪು, ಅದು ಒಂದು 1/2 ಬಕೆಟ್ ನೀರಿಗೆ ಮಿಶ್ರಣ ಮಾಡಿ ದ್ರಾವಣ ತಯಾರು ಮಾಡಬೇಕು. ದ್ರಾವಣ ಮಾಡಿ ತಯಾರು ಮಾಡಿ ಅದಕ್ಕೆ ಚಿಮುಕಿಸ್ತಾ ಇರ್ಬೇಕು. ನಾವು ಹಂಗೆ ತುಳಿತಾ ಹೋಗ್ಬೇಕು, ಚಿಮುಕಿಸ್ತಾ ಹೋಗ್ಬೇಕು. ಜಾಸ್ತಿ ರಾಡಿ ಮಾಡಕ್ ಹೋಗ್ಬಾರ್ದು ನಾವು, ಸ್ವಲ್ಪ ಚಿಮುಕಿಸ್ತಾ ಇರ್ಬೇಕು. ಅದೇನಪ್ಪಾ ಅಂದ್ರೆ ಬೆಲ್ಲ ಇದ್ರಂತ ಈ ಟೇಸ್ಟ್ ಜಾಸ್ತಿ ಆಗತ್ತೆ ಯಾವಾಗ ರಸಮೇವ ತಯಾರು ಮಾಡಿದಾಗ. ಮತ್ತೆ ಒಂದು ರಾಸಾಯನಿಕ ಕ್ರಿಯೆ ಆಗೋದಕ್ಕೂ, ಒಳಗಡೆ ರಾಸಾಯನಿಕ ಕ್ರಿಯೆ ಆಗಕ್ಕೂ ಒಂದು ಸಹಾಯನೂ ಮಾಡ್ತದ. ಈ ರೀತಿಯಾಗಿ ನಾವು ಒಂದು ಬೆಲ್ಲ ಉಪ್ಪಿನ ದ್ರಾವಣವನ್ನು ಮಾಡುವಂತ ಸಂದರ್ಭ, ರಸಮೇವ ಮಾಡುವಂತ ಸಂದರ್ಭ ಚಿಮುಕಿಸ್ತಾ ಇರ್ಬೇಕು ನಾವು. ಈ ರೀತಿ ಮಾಡಿದ್ರೆ 21 ದಿನ ಆದ್ಮೇಲೆ ಇಲ್ಲಿ 21 ದಿವಸ ಇಡಬೇಕು. ಹೌದು, ಇದು ಪದ್ಧತಿ ಮಾತ್ರ ಸೇಮ್. ಅಂದ್ರೆ ಇದು ತುಂಬಿ ಮೇಲೆ ಕಟ್ಟಲಿಕ್ಕೆ ಪ್ಯಾಕ್ ಮಾಡಿ ಕಟ್ಟಲಿಕ್ಕೆ, ಒಳಗಡೆ ಒಂದು ಪ್ಲಾಸ್ಟಿಕ್ ಇರ್ತದ, ಮೇಲ್ಗಡೆ ಪಾಲಿಥಿನ್ ಬ್ಯಾಗ್ ಇರ್ತದ, ಆ ಪಾಲಿಥಿನ್ ಒಳಗಡೆ ಏನ್ ಪ್ಲಾಸ್ಟಿಕ್ ಇರ್ತಲ್ಲ ಆ ಪ್ಲಾಸ್ಟಿಕ್ ಅನ್ನ ಸರಿಯಾಗಿ ಒಳಗಡೆ ಟೈಟ್ ಮಾಡ್ಬೇಕು. ಆಮೇಲೆ ಮೇಲ್ಗಡೆ ಒಂದು ಕೋಟ್ ಇರ್ತದ, ಅದ್ರನ್ನ ಒಳಗೆ ಟೈಟ್ ಮಾಡಿ ಗಾಳಿ ಆಡಂತರ ಆಗೋಬಾರ್ದಲ್ಲಿ. ಅದ್ರ ಮೇಲೆ ದೊಡ್ಡ ಕಲ್ಲಾಯ್ತು, ಈ ಕೊಳ್ಳಾಯ್ತು, ಕಟ್ಟಿಗೆಗಳನ್ನಾಯ್ತು, ಅವನ್ನಿಟ್ಟು 21 ದಿನ ನಾವು ನೋಡಕ್ ಹೋಗ್ಬಾರ್ದು, ಸುಳದಾಡಕ್ ಹೋಗ್ಬಾರ್ದಲ್ಲಿ. 22-23 ದಿನ ಆದ್ಮೇಲೆ ನಾವು ತೆಗೆದು ಅದು ಅವಾಗಲೇ ನಮಗ ಕೆಟ್ಟೋಗಿತ್ತಪ್ಪ ಅಂತಾರನ ಬಂಗಾರದ ಇದು ಬಂದ್ಬಿಟ್ಟಿರ್ತದೆ, ಕೊಳತದ್ದು ಬೂಸು ಪಟ್ಟಿ ಕೊಟ್ಟುಬಿಟ್ಟಿರ್ತದೆ. ನಾವ್ ಏನೇ ಮಾಡಿದ್ರೆ ಅಲ್ಲಿ ಒಂದು 5% ಅಂದ್ರೆ 100 ಕೊಂದ 5-7 ಕೆಜಿ ಸೈಡ್ಗೆ ವೇಸ್ಟ್ ಆಗಿರ್ತದ. ಬಟ್ ಎಲ್ಲವನ್ನೂ ವೇಸ್ಟ್ ಆಗಕ್ಕೆ ಸಾಧ್ಯ ಇಲ್ಲ, ತೆಗೆದ್ಬಿಡೋದು, ವೇಸ್ಟ್ ಆಗಿರೋದು. ತೆಗೆದು ಡೈಲಿ ನಾವು ದನಗಳಿಗೆ ತಿನ್ಸಂತ ಹೋಗ್ಬೇಕು. ಅಂದ್ರೆ ಒಂದ್ಸಲ ತೆಗಿಲಿಕ್ಕೆ ಶುರು ಮಾಡಿದ್ಮೇಲೆ ಎಷ್ಟು 1 ವರ್ಷದ ನಾವು ಉಪಯೋಗ ಮಾಡಬಹುದು? ಒಂದು ಬಾರಿ ನಾವು ತೆಗೆದ್ರಮೇಲೆ 1 ವರ್ಷದ ನಾವು ಇದೇ ರೀತಿ ಹಾಕ್ಯಂತ ಹೋಗ್ಬೋದು. ಎಷ್ಟು ಪ್ರಮಾಣದ ನಾವು ತಯಾರು ಮಾಡಿವಂತಂದು ಮುಂಜಾನೆ ರಾತ್ರಿತನ ಅದೇ ಮೇವು ಹಾಕಂಗಿಲ್ಲ, ಬೇರೆ ಮೇವಿನ ಜೊತೆಗೆ ಇದು ಬೇರೆ ಮೇವಿನ ಜೊತೆಗೆ ಇದೊಂದು. ಒಂದು ದಿನಕ್ಕೆ ಒಂದು ಆಕಳ ಎಮ್ಮೆ ಎಷ್ಟು ತಿಂತಾವ? 25-30 ಕೆಜಿ ಮೇವು ತಿಂತಿರ್ತಾವ. ಇವೊಂದು 5 ಕೆಜಿ ಕೊಟ್ಬಿಟ್ಟು ಇದನ್ನ ಒಂದು 7 ಕೆಜಿ 7-8 ಕೆಜಿ ಕೊಡ್ಬೇಕು. ಇದನ್ನ ಕುರಿ ಆಡುಗಳಿಗಾದ್ರೆ ಬೇರೆ ಮೇವಿನ ಜೊತೆಗೆ 1/2 ಕೆಜಿಲಿಂದ 1 ಕೆಜಿ ಕೊಡಬೇಕು. ಇದು ಬಹಳ ಮುಖ್ಯ. ನಾವು ಮನೆಗೆ ತಯಾರು ಮಾಡಿವಿ, ಬಹಳ ಕಷ್ಟಪಟ್ಟು ಮಾಡಿವಿ ಅಂತಂದು ಮುಂಜಾನೆ ರಾತ್ರಿ ತನ ಇದೇ ಹಾಕಿದ್ರಿಗಿನ ಹೊಟ್ಟೆ ಒಬ್ಬಕ್ಕೆ ಸ್ಟಾರ್ಟ್ ಮಾಡ್ತದ. ಇದೇನು ಮೂಲ ಅಂತಂದ್ರೆ, ಒಂದು ನಾವು ಬೇಸಿಗೆ ಕಾಲದಲ್ಲಿ ಹಸಿರು ಮೇವನ್ನು ಕೊರತೆ ಇರೋದ್ರೆ ನೀಗಿಸೋ ಸಲುವಾಗಿ ಒಂದು ತಂತ್ರಜ್ಞಾನ ಇದು. ಆಮೇಲೆ ಕಡಿಮೆ ಖರ್ಚಿನಲ್ಲಿ ಪಾಲಿಥಿನ್ ಬ್ಯಾಗ್ ಮಾಡೋದ್ರಿಂದ ಒಂದು ಸರಳ ವಿಧಾನ. 3ನೇ ದಿನ ಅಂತ ಈ ಪಾಲಿಥಿನ್ ಬ್ಯಾಗ್ ಪರ್ಮನೆಂಟೇನ್ ಅಲ್ಲದು, 2 ಅಥವಾ 3 ಬಾರಿ ನಾವು ರಸಮೇವ ತಯಾರು ಮಾಡಿದ್ರೆ ಆ ಪಾಲಿಥಿನ್ ಬ್ಯಾಗ್ ಅನ್ನ ಅರ್ಧ ಹೋಗುತ್ತೆ. ಮತ್ತೆ ಹೊಸ ತಗೋಬೇಕು. ಅಂದ್ರೆ ಏನಂತಾರೆ, 650 ರೂಪಾಯಿಯಿಂದ 800 ರೂಪಾಯಿ ಕಡಿಮೆ ರೇಟ್ ನಾಗ ನಾವು ಸಿಗೋದ್ರಲ್ಲಿಂದ ಈ ತಂತ್ರಜ್ಞಾನವನ್ನು ನಾವು ಬಳಸಬಹುದು ಅಂತ ನಾ ರೈತರಿಗೆ ಕೋರಿಕೊಳ್ಳೋದು. ಅಂದ್ರೆ ಚಲೋತ್ನಾಗಿ ಅದು ನಾವು ಕಾಳಜಿ ಮಾಡಿ ಅದು ತುಂಬಿ ಇಟ್ಟು ಬಿಡ್ಬೇಕು ಕಟ್ ಆಗಬಾರ್ದು. ಕಟ್ಟಾಗಬಾರ್ದು. ಮಂಜುನಾಥರೆ, ಈ ಒಂದು ಪಶುಪಾಲನೆ ಒಳಗೆ ಮೇವೆ ಬಹಳ ಮುಖ್ಯ. ಹೌದು, ಯಾಕಂದ್ರೆ ನಾವು ಮೇವು ಎಷ್ಟು ಕೊಡ್ತೀವಿ ಆಕಳಿಗೆ ಎಮ್ಮೆಗೆ, ನಾವು ಅಷ್ಟು ಹೈನನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಮೇವಿನ ಬ್ಯಾಂಕ್ ಸ್ಥಾಪನೆ ಮಾಡೋದು ಬಹಳ ಮುಖ್ಯ ಅಂತಾರೆ, ಇದು ಯಾರು ಮಾಡಬೇಕು, ಹೆಂಗ್ ಮಾಡಬೇಕು? ಹೌದು, ಇದು ಮೇವಿನ ಬ್ಯಾಂಕ್ ಅಂತ ಕೇಳಿದ ತಕ್ಷಣ ಮೊದಲು ಬ್ಯಾಂಕಿಂದ ನೆನಪಾಗುತ್ತೆ ನಮ್ದು, ಈ ಹಣಕಾಸು ನಾವು ಏನು ವ್ಯವಹಾರ ಮಾಡ್ತಿರ್ತೇವೆ ಅದನ್ನ. ಇದು ಒಂದು ನಮೂನಿ ಬ್ಯಾಂಕನೇ. ಏನಿದು ಬ್ಯಾಂಕ್? ನಾವು ನೋಡ್ತಾ ಇದೀವಿ ನಮ್ಮ ಗುಲ್ಬರ್ಗಾದಲ್ಲಿ ಆಕಳ ಎಮ್ಮೆ ತಂದ ಮೇಲೆ ಮೇವು ಯಾವ್ದು ಬೆಳಿಬೇಕ್ರಿ ಅಂತ ನಮ್ಮಲ್ಲಿ ಬರ್ತಾ ಇರ್ತಾರೆ. ಅದು ಬಹಳ ತಪ್ಪು. ನಾವು ನೀವು ಆಕಳ ಎಮ್ಮೆ ತರೋದಕ್ಕಿಂತ 3 ತಿಂಗಳ ಮೊದಲನೇ ತಯಾರಿ ಮಾಡ್ಕೋ, ನೀವು ಮೇವು ಬೆಳಿಬೇಕಾಗ್ತದೆ ತಮ್ಮ ಹೊಲದಾಗ. ಏನು ಮೇವು ಬೆಳಿಬೇಕು? ನಾವು ಏನ್ ಮಾಡ್ತಾರ ರೈತರು, ತಮ್ಮದು ಜವರಿ ಆಕಳಗಳು ಎಮ್ಮೆಗಳನ್ನ ಸಾಕಿರ್ತಾರಲ್ಲ, ಅವನೇನ್ ಮಾಡ್ತಾರ, ಯಾವ್ದಾದ್ರು ಒಡ್ಡಿನ ಮೇಲೆ ಬೆಳೆದಿರ್ತದ, ಯಾರ ಹೊಲದಾಗ ಬೆಳೆದಿರ್ತಲ್ಲ ತಮ್ಮ ಹೊಲದಾಗ ಒಡ್ಡಿನ ಮೇಲೆ ಬೆಳೆದನ್ನ ಕಟ್ ಮಾಡ್ಕೊಂಬಂದು ಆಗ್ತಾ ಇರ್ತಾರೆ. ಅದನ್ನ ಹಾಕಿದ್ರೇನ 1/2 ಲೀಟರ್ 1 ಲೀಟರ್ ಹಾಲು ಕೊಡ್ತಿರ್ತದ, ತಮ್ಮ ಚಾ ಪೂರ್ತಿ ಕಷ್ಟ ಆಗ್ತಿರ್ತದ. ಅದು ಹೈನುಗಾರಿಕೆ ಅಲ್ಲ. ಅದು ನೀನು ಹೈನುಗಾರಿಕೆ ಒಂದು 4-5 ಎಮ್ಮೆಗಳು ಕಟ್ಟಿದ್ರೆ ನೀನು ಒಂದು ರೊಕ್ಕ ಬರ್ತಿರ್ಬೇಕು ನಿನಗೆ. ಅಂದ್ರೆ ಲಾಭದಾಯಕ ಹೈನುಗಾರಿಕೆ ಮಾಡ್ಬೇಕಂತಂದ್ರೆ ಆ ರೀತಿ ನೀವ್ ಏನ್ ಮಾಡಕ್ ಮೊದಲು ಮೇವು ಬೆಳಕಬೇಕಾಗತ್ತೆ. ನೀವೊಂದು ಆಕಳ ಎಮ್ಮೆ ನೀವು ತರ್ತಾ ಇದ್ನಪ್ಪ ಅಂದ್ರೆ 3 ತಿಂಗಳ ಮೊದಲೇ ನಿಮ್ಮ ಹೊಲದಾಗ ಮೇವು ಬೆಳಕಬೇಕು. ಯಾಕಂದ್ರೆ ಒಂದ್ ದಿನಕ್ಕೆ 25-30 ಕೆಜಿ ಮೇವು ತಿಂತ ಇರ್ತದ. ಅದು ಒಂದು ಆಕಳ ಅಥವಾ ಒಂದ್ ಎಮ್ಮೆ ಆದ್ರೆ ಎಷ್ಟು ಬೇಕು? ಅದಕ್ಕೇನ 5 ಆಕಳ ಅಥವಾ 5 ಎಮ್ಮೆ ಸಾಕಿದ್ರೆ 1 ಎಕರೆ ನಾವು ಮೇವು ಬೆಳಿಬೇಕಾಗ್ತದ. ನಾವೇನಾದ್ರೂ ಹಿಂಗ್ 1 ಎಕರೆ ಮೇವು ಬೆಳಂದ್ರೆ ತೊಗರಿ ಬಿಟ್ಟು ನಿಮ್ದು ಏನ್ ಮಾಡ್ಕೊಂಡ್ ಕುಂದ್ರದ್ರಿ, ತಲೆ ಕೆಟ್ಟದ ನೀವು ಹೇಳ್ತಾರ ಅಂತ ಹಂಗ ಬೈತಾರೆ. ಬಟ್ ಅದಕ್ಕೆ ಲಾಭದಾಯಕ ಹೈನುಗಾರಿಕೆ ಆಗ್ಬೇಕಂದ್ರೆ ಮೊದ್ಲು ಏನ್ ಮಾಡ್ಬೇಕು? ನೀವು 1 ಎಕರೆ ಮೇವು ಬೆಳ್ಕೊಳ್ಳೇಬೇಕಾಗ್ತದೆ. ಆ 1 ಎಕರೆ ಮೇವಿನ ಬ್ಯಾಂಕ್ ಅಂತ ಹೇಳಿದೆ. ಆ ಒಂದ್ ಎಕರೆ ಮೇವಿನಾಗ ಏನ್ ಹಾಕಿದ್ರಿಗಿನ ನಿನಗ ಹಾಲಿನ ಇಳುವರಿ ಜಾಸ್ತಿ ಆಗತ್ತ, ಅದ್ರ ಜೊತೆಗೆ ಕೊಬ್ಬಿನಾಂಶ ಜಾಸ್ತಿ ಆಗತ್ತ ಅಂದ್ರೆ ಮೊದಲೇ ಪ್ರಶ್ನೆ. ಏನ್ ಬೆಳ್ಕೋಬೇಕಾಗತ್ತ ನಾವು ಈ ಒಂದು ಹೊಸ ಮೇವಿನ ಬೆಳೆಗಳದನ್ನ ಬೀಸ ಬಂದಾವ. ಈಗ ನಾವು ಜೋಳದಾಗ ನೋಡಿದ್ರಿಗಿನ ಬಹುವಾರ್ಷಿಕ ಮೇವಿನ ಜೋಳ ಅಂತಂದು ಯಾವುದ್ರಾಗ KFS 29 ಅಥವಾ KFS 31 ಅಂತಂದು ಒಂದು ಹೊಸ ಬೀಜಗಳು ಬಂದಿದ್ದಾವೆ. ಒಂದ್ಸಲ ಹಾಕಿದ್ರೆ ಮೂರ್ನಾಲ್ಕು ವರ್ಷ ಬಂದ. ಹೌದು, ಮೂರ್ನಾಲ್ಕು ವರ್ಷ, ಅದು ಬಹಳ ಮುಖ್ಯ. ನೀವು ವರ್ಷ ವರ್ಷ ಬಿತ್ತಿಕೊಂಡು ಕೂತ್ಕೊಂಡ್ರ ಈ ಕೃಷಿ ಕಾರ್ಮಿಕರ ಸಮಸ್ಯೆ ಜಾಸ್ತಿ ಅದ, ಹಿಂಗ ಇಂದ್ರಿಂದ ಅವ್ರಿಗೆ ಬಿತ್ತಕ್ಕಾಗದಲ್ಲ. ಅದು ಅಂದ್ರೆ ಕಬ್ಬು ಇದ್ದಂಗ ಅಂತ ಹೇಳ್ಬೋದು. ಒಂದೇದು ಅದನ್ನ ಎಷ್ಟು ಎಕರೆ ಬಿತ್ತಬೇಕಾಗತ್ತ, ಅರ್ಧ ಎಕರೆ ಎಷ್ಟು ಬಿತ್ತಬೇಕು ನೀನು? ನಾ ಹೇಳಿದೆ ಮೊದಲು, ಒಂದ್ ಎಕರೆ ನೀವು ಮಾಡಿರಿ ಐದರಿಂದ ಅಥವಾ 6 ಎಮ್ಮೆ ಅಂತಂದು ಅಥವಾ ಆಕಳ ಅಂತಂದು, ಆ ಒಂದ್ ಎಕರೆದಂಗ ಇದೇನ KFS 29 ಅಂತ ಹೇಳಿದ್ನಲ್ಲ, ಇದರ ಸಕ್ಕರೆ ಅಂಶ ಜಾಸ್ತಿ ಇರ್ತದ, ಇದು ಹಾಲಿನ ಇಳುವರಿಗಾಗಿ ಜಾಸ್ತಿ ಮಾಡ್ತದ, ಹೀಗಾಗಿ ಅರ್ಧ ಎಕರೆ ಬೆಳ್ಕೋ. ಇನ್ನ ಒಂದ್ ಅರ್ಧ ಎಕರೆಗೆ ಅಂದ್ರೆ 1/4 ಅದ್ರಾಗ ಏನ್ ಬೆಳ್ಕೋಬೇಕು, ಹೆಡ್ಜ್ ಲೂಸರ್ನೆ ಅಂತ ಬರ್ತದೆ. ಹೆಡ್ಜ್ ಲೂಸರ್ನೆ ಅಂದ್ರೆ ಕನ್ನಡದಾಗ ಏನಂತ ಕುದುರೆ ಮೆಂತ ಅಂತ ಕರೀತಾರೆ. ಕುದುರೆ ಮೆಂತ ಇಲ್ಲ ಅಂತಂದ್ರೆ ಸ್ಟೈಲೋಜಾಂತಸ್ ಅಂತ ಬರ್ತದೆ. ಅದು ಕುರಿ ಆಡುಗಳಿಗೆ ಎತ್ತಿದ ಕೈ. ಅದು ಇದೊಂದು ಕಾಲೆಕರೆ. ಇದನ್ನ ಬೆಳ್ಕೊಂಡ್ರೆ ಏನಾಗುತ್ತ, ಇದ್ರ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ, ಇದ್ರಾಗ ಹಾಲಿನಲ್ಲಿರುವಂತ ಕೊಬ್ಬಿನ ಅಂಶ ಜಾಸ್ತಿ ಮಾಡೋ ಸಲುವಾಗಿ ಇದು ಪೂರಕಿದು. ಆಮೇಲೆ ಇನ್ನೊಂದು ಅರ್ಧ ಎಕರೆಗೆ ಇನ್ನೊಂದು ಕಾಲೆಕರೆ ಇರ್ತದೆ. ಆ ಕಾಲೆಕರೆಗೆ ಏನ್ ಬೆಳ್ಕೋಬೇಕಾಗತ್ತ, ಮೆಕ್ಕೆಜೋಳ ಆಯ್ತು, ಅದನ್ನು ಬೆಳ್ಕೋಬೇಕಾದ. ಅಂದ್ರೆ ಎಲ್ಲಾನು ಒಂದೇ ದಿವಸ ಬಿತ್ತ ಬಿಡಬೇಕಾಗ್ತದೆ. ಹೌದೌದು, ಒಂದೇ ದಿವಸ ಬಿತ್ತಬೇಕು, ಇಲ್ಲ ಜೋಳ ಆದ್ರೆ ಬಿತ್ತಬೇಕು. ಮೆಕ್ಕೆಜೋಳ ಜೊತೆಗೆ ಜೋಳ ಆದ್ರೆ ಬಿತ್ತಬೇಕಾಗ. ಮೆಕ್ಕೆಜೋಳ ನೀವು ಯೂಸ್ವಲಿ ನಾವೇನ್ ಮಾಡ್ತೀವಿ, ಖರೀಫ್ ಸೀಸನ್ ಬಿತ್ತಿರ್ತೀವಿ. ಈ ರಬಿ ಸೀಸನ್ ಆಗ ಅಂದ್ರೆ ಈಗ ಹಿಂಗಾರಿನಾಗ ಆಯ್ತು, ಬೇಸಿಗೆ ಕಾಲದಾಗ ಸಜ್ಜೆ ಆಯ್ತಲ್ಲಪ್ಪ ಅಂದ್ರೆ ಜೋಳ ಬಿತ್ತಿರ್ತೀವಿ. ಅದನ್ನ ಸ್ವಲ್ಪ ನಾವು ಖಾಲಿ ಇಟ್ಕೋಬೇಕು, ನಮ್ಗೆ ಅನುಗುಣಕ್ಕೆ ತಕ್ಕಂಗೆ ನಾವು ಬಿತ್ಕೊಂಡ್ ಹೋಗ್ಬೇಕು ಅದನ್ನ. ಈ ರೀತಿ ಬಿತ್ತರ್ಲಿಂದ ಏನ್ ಲಾಭ ಅಂತ ರೈತರು ಕೇಳ್ತಾರೆ. ಅಂದ್ರೆ ಒಂದ್ ದಿನಕ್ಕೆ ನಾವು 25 ಕೆಜಿ ನಾವು ತಿನ್ನಿಸದಿರ್ತದಲ್ಲ, ಅದ್ರಾಗ ಒಂದ್ 5-6 ಕೆಜಿ ಆದ್ರೆ ಒಣ ಕಣಿಕೆ ಅಂದ್ರೆ ಜೋಳದ ಕಣಿಕೆ ಆಯ್ತು, ಇಲ್ಲ ಅಂತಂದ್ರೆ ಭತ್ತದ ಹುಲ್ಲ ಆಯ್ತು ಅಂತದಾರ ತಿನ್ನಿಸ್ಲೇಬೇಕಾಗ್ತದ. ಒಂದೇದು ಯಾಕಂದ್ರೆ ಡೈಜೆಷನ್ ಜೀರ್ಣಕ್ರಿಯೆಗೆ ಬೇಕೇ ಆಗುತ್ತದೆ. ಯಾವುದು ಒಣ ಕಣಿಕೆ, ಒಣದಂದ್ರೆ ಬೇಕೇ ಬೇಕ್ರಿ. 25 ಕೆಜಿಗೆ 5 ಕೆಜಿ ಮುಗೀತು, ಇನ್ನ 20 ಕೆಜಿ ಬೇಕಾಗತ್ತ. ಆ 20 ಕೆಜಿನ ಹಸಿರು ಮೇವು ಅಂತಂದ್ರೆ ಒಂದೇ ಕೊಡಂಗಿಲ್ಲ, ಬರೀ ಮೆಕ್ಕೆಜೋಳನೇ ಕೊಡಂಗಿಲ್ಲ. ಮೆಕ್ಕೆಜೋಳನೇ ಕೊಡಂಗಿಲ್ಲ, ಹಸಿರು ಮೇವಿನ ಮೆಕ್ಕೆಜೋಳ ಆಯ್ತು, ಹಸಿರು ಮೇವಿನ ಜೋಳ ಆಯ್ತು, ಅದನ್ನೇ ಕೊಡಂಗಿಲ್ಲ. ಅದನ್ನ ಏನ್ ಮಾಡ್ಬೇಕಾಗತ್ತ, 10-12 ಕೆಜಿ ಮೆಕ್ಕೆಜೋಳದ್ದಾಯ್ತು, ಇಲ್ಲ ಅಂತಂದ್ರೆ KFS 20 ಜೋಳದ್ದಾಯ್ತು, ಅದನ್ನ ಹಸಿರು ಮೇವಿನ ಏನ್ ಮಾಡ್ಬೇಕು, ಮೇವು ಕತ್ತರಿಸ ಅಂದ್ರೆ ಸಣ್ಣ ಕತ್ತರಿಸ್ಬೇಕು. ಆಮೇಲೆ ಇನ್ನೊಂದು 5-6 ಕೆಜಿ ಉಳಿದಿರ್ತದೆ, ಯಾವ ತಗೋಬೇಕು, ಕುದುರೆ ಮೆಂತೆ ಅಥವಾ ಸ್ಟೈಲೋಜಾಂತಸ್, ಅದನ್ನು ಕತ್ತರಿಸ್ಬೇಕು. ಇವನು ಮೂರನ್ನ ಏನ್ ಮಾಡ್ಬೇಕು, ನಾವು ಒಣ ಜೋಳದ ಕಳಿಕೆ, KFS 20 ಮಲ್ಟಿಕಟ್ ಫಾರ್ಡರ್ ಸರ್ಗಮ್ ಅಂದ್ರೆ ಜೋಳದ್ದು, ಇಲ್ಲ ಒಂದು ಹೆಡ್ಜ್ ಲೂಸರ್ನೆ, ಇವು ಮೂರನ್ನ ಕಟ್ ಮಾಡಿ ಮೇವು ಕತ್ತರಿಸೋ ಯಂತ್ರದಾಗ ಇಡಬೇಕು. ಇಟ್ಟು ಒಣ ಅದ ಯಾವುದು, KFS 29 ಯಾವುದು, ಹೆಡ್ಜ್ ಲೂಸರ್ನೆ ಅಂತ ಯಾವುದು ಗೊತ್ತಾಗ್ಲಾರ್ದಂಗ ಮಿಕ್ಸ್ ಮಾಡಿಬಿಡೋದು. ಮಿಕ್ಸ್ ಮಾಡಿ ಒಂದು ಜಲ್ಲೆ ಪುಟ್ಟಿದಾಗ ಹಾಕಿ, ಜಲ್ಲೆ ಪುಟ್ಟಿ ಅಂದ್ರೆ ಕೆಬ್ಬಣ ಪುಟ್ಟಿ, ಅದೇ ಜಲ್ಲೆ ಪುಟ್ಟಿದಾಗ ಹಾಕಿ ದನದ ಮುಂದೆ ಇಟ್ಬಿಡ್ಬೇಕು. ಇದ್ರನ್ನ ದಿನ ಮುಂಜಾನೆ ಮುಂಜಾನೆ ಮಧ್ಯಾಹ್ನ ರಾತ್ರಿ 2-3 ಟೈಮ್ ಮಡ್ಕೊಂತ ಹೋಗ್ಬೇಕು. ಹಿಂಗ 25 ಕೆಜಿ ಒಂದು ಒಂದೊಂದ್ಸಲ 5-6 ಕೆಜಿ ಮುಂಜಾನೆ, ಒಂದ್ 7-8 ಕೆಜಿ ಮಧ್ಯಾಹ್ನ, ಒಂದ್ 7-8 ಕೆಜಿ ಹಂಗ ಇಡ್ಬೇಕು. ಇದನ್ನಿಟ್ಟಾಗ ಏನಾಗತ್ತ, ಅವಾಗ ಹಾಲಿನಲ್ಲಿರುವಂತ ಇಳುವರಿ ಜಾಸ್ತಿ ಆಗೋದ್ರಿಂದ ಕೊಬ್ಬಿನ ಅಂಶನ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ರೈತರು ಬರ್ತಾ ಇರ್ತಾರೆ, ಏನ್ರಿ ಸರ್ ನಾವು ಹಸೆ ಮೇವನೆ ಆಗ್ತಿರ್ತೀವಿ ಆದ್ರೂ ನಮ್ಗೆ ಫ್ಯಾಟ್ ಬರ್ತಾ ಇಲ್ಲ, ಹಾಲಿನ ಇಳುವರಿ ಹೆಚ್ಚಾಗಲ್ಲ, ಹಾಲಿನ ಇಳುವರಿ ಜಾಸ್ತಿ ಆಗ್ತಿರ್ತದ, ಬಟ್ ಅದ್ರ ಫ್ಯಾಟ್ ಬರಬೇಕು. ಫ್ಯಾಟ್ ಇಲ್ಲ ಅಂದ್ರೆ ರೇಟ್ ಇಲ್ಲ. ಯಾಕೆ ಫ್ಯಾಟ್ ಬೇಕಂತಂದ್ರೆ ನಾವು ಡೈರಿ ಕೋಪರೇಟಿವ್ ಸೊಸೈಟಿಗೆ ಹಾಕಿದ್ವಿ, ಇಲ್ಲೊಬ್ರು ಯಾರ ಬೇರೆ ಮನೆಗೆ ಆಗ್ತಾ ಇರ್ತೀವಿ. ಹಾಲು ಇರ್ತದ ಕರೆ ಗಟ್ಟಿ ಇರಂಗಿಲ್ಲ, ಗಟ್ಟಿ ಇರಲಪ್ಪ ಅಂದ್ರೆ ಅದಕ್ಕೆ ಡಿಮ್ಯಾಂಡ್ ಇಲ್ಲ, ಅದಕ್ಕೆ ಗಟ್ಟಿ ಇರಂಗಿಲ್ಲ, ಗಟ್ಟಿ ಇರಲಪ್ಪ ಅಂದ್ರೆ ರಿಜೆಕ್ಟ್ ಆಗಿಬಿಡ್ತದ. ಅದಕ್ಕೆ ರೇಟನ್ನು ಬರಂಗಿಲ್ಲ, ತನಗೆ ರೇಟನ್ನು ಬೇಕು, ತನ್ನ ಮಾನನ ಉಳಿಬೇಕು, ಸೊಸೈಟಿದಾಗ ಬದುಕಬೇಕಪ್ಪ ಅಂತಂದ್ರೆ ಈ ರೀತಿ ಮೇವಿನ ಬ್ಯಾಂಕ್ ಸ್ಥಾಪನೆ ಮಾಡಿದ್ರೆ ತನಗೆ ಆರ್ಥಿಕವಾಗಿ ಸದೃಢವಾಗ ಅಂದ್ರೆ ತಮ್ಮ ಸಲ ತಾವು ಮೇವಿನ ಬ್ಯಾಂಕ್ ಮಾಡ್ಕೊಳ್ಳೋದು. ಹೌದು, ಅಂದ್ರೆ ಎಲ್ಲಾ ರೀತಿ ಇರುವಂತ ಮೇವನ್ನ ಬೆಳೆದು ಅವನ್ನ ಕೊಟ್ರೆ ಹಾಲಿನ ಇಳುವರಿ ಜೊತೆ ಕೊಬ್ಬಿನ ಅಂಶ ಜಾಸ್ತಿ ಆಗುತ್ತೆ ಸಲ ಮೇವಿನ ಬ್ಯಾಂಕ್. ಕೊಬ್ಬಿನ ಅಂಶ ಹೆಚ್ಚಾಯ್ತು ಅಂದ್ರೆ ಹೆಚ್ಚಿನ ರೇಟ್ ಇನ್ನೊಂದೇನಂತಂದ್ರೆ ಈ ಎಮ್ಮೆಗಳದಾಗಾಯ್ತು ಕೊಣಗಳದಾಗಾಯ್ತು ಗಂಟ್ಲು ಬೇನೆ ರೋಗ ಅಂತ ಬಹಳ ಬರ್ತದೆ. ಅದಕ್ಕೆ ಏನ್ ಮಾಡಬೇಕಾಗತ್ತ, ಮಳೆಗಾಲಕ್ಕಿಂತ ಮುಂಚೆನೆ ಗಂಟ್ಲು ಬೇನೆ ರೋಗದ ವಿರುದ್ಧ ಲಸಿಕೆ ಹಾಕ್ಸಿಬಿಡ್ಬೇಕು. ಅದನ್ನ ಹಾಕ್ಸಿಬಿಟ್ಟು ಅಂದ್ರೆ ಈಗ ರೋಗನೇ ಬರಂಗಿಲ್ಲ, ಇವ್ ಆಕಳಕ್ಕ ನಿನ್ನ ರೋಗ ಜಾಸ್ತಿ, ಎಮ್ಮೆಗಳದಾಗ ಏನೋ ರೋಗನೇ ಜಾಸ್ತಿ ಅಂತಂದ್ರೆ ಹಿಂಗ್ ಮಾಡಿ ಒಂದು ಲಾಭದಾಯಕ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಮಂಜುಳತ್ತರ್, ಇನ್ನೊಂದು ಈ ಹೈನುಗಾರಿಕೆ ಒಳಗ ಈ ಅಜೋಲಾ ಉತ್ಪಾದನೆ ಇತ್ತೀಚೆಗೆ ಸಾಕಷ್ಟು ನಾವು ಕೇಳಿದ್ದೇವೆ, ಈ ಅಜೋಲಾ ಉತ್ಪಾದನೆ ಹೆಂಗ್ ಮಾಡಿ ಇದು ಹೈನುಗಾರಿಕೆ ಒಳಗೆ ಉಪಯೋಗ ಮಾಡ್ಕೊಳ್ಬಹುದು? ಏನಂತಂದ್ರೆ ಹೈನುಗಾರಿಕೆದಾಗ ಮೊತ್ತ ಮುಖ್ಯವಾದ್ರೆ ನಾನು ಹೇಳಿದೆ ನಿಮ್ಗೆ ಖರ್ಚು ಕಡಿಮೆ ಮಾಡ್ಬೇಕಂತ. ಖರ್ಚು ಕಡಿಮೆ ಮಾಡ್ಬೇಕಂದ್ರೆ ಏನಂತ, ದಾಣಿ ಮಿಶ್ರಣದ ಖರ್ಚು ಅಂತ ಬರ್ತದೆ. ದಾಣಿ ಮಿಶ್ರಣ ಅಂದ್ರೆ ಏನು, ನಾವು KMF ಡೈರಿಯಾಗ ಆಯ್ತು, ಇಲ್ಲ ಅಂತಂದ್ರೆ ನಾವು ಖರೀದಿ ಮಾಡ್ತೀವಿ, 50 ಕೆಜಿ ಪ್ಯಾಕೆಟ್ಗೆ 1500 ರೂಪಾಯಿ, ಅದು ಬಹಳ ಕಾಸ್ಟ್ಲಿ ಇರ್ತದೆ. ಅಂದ್ರೆ 30 ರೂಪಾಯಿ ಕೆಜಿ ಬಿದ್ದಂಗ ಆಯ್ತು ನಿಮ್ಗೆ. ಅದಕ್ಕೆ ಅದನ್ನ ಖರ್ಚು ಕಡಿಮೆ ಮಾಡ್ಬೇಕಾಗಿತ್ತು ನಾವು. ಅದನ್ನ ಖರ್ಚು ಮಾಡ್ಬೇಕಂದ್ರೆ ಇದು ಅಜೋಲಾ ಅಂತ ಒಂದು ವರದಾನ ಇದು. ಇದು ಹೆಂಗ್ ಬೆಳಿಬೇಕು ಏನಂತಂದ್ರೆ, ಇದನ್ನ ಹೆಂಗ್ ಬೆಳಿಬೇಕಂತಂದ್ರೆ ನಮ್ ಕೃಷಿ ವಿಜ್ಞಾನ ಕೇಂದ್ರದಾಗಾಯ್ತು ಇಲ್ಲ ಅಂತಂದ್ರೆ ಕೆಲವೊಂದು ಪಶು ಸಂಗೋಪನಾ ಸಂಸ್ಥೆಗಳು ಇದಾವಲ್ಲ ಅಲ್ಲಿನೂ ಕೂಡ ಅಜೋಲ ದೊರೀತಾ ಇದೆ. ಅದನ್ನ ಏನ್ ಮಾಡ್ಬೇಕು, ಫಸ್ಟ್ ಗೆ ನಾವು ಬೆಳಿಬೇಕಂತಂದ್ರೆ ನಿಮ್ ಮನೆ ಸುತ್ತಮುತ್ತಾನೆ ಒಂದು 10 feet ಉದ್ದ, 5 feet ಅಗಲ, 1 feet ಆಳ ಒಂದು ಗುಂಡಿ ತೋಡಿ, ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಸಿ, ಅದ್ರ ಮೇಲೆ ಒಂದು 10 kg ಮಣ್ಣು, ಹೊಲದಾಗಿರೋಂತ ಮಣ್ಣು, ಮತ್ತೆ 5 kg ಸಗಣಿ ಗೊಬ್ಬರ ಹಾಕಬೇಕು. ಅದ್ರ ತುಂಬಾ ನೀರು ತುಂಬಿಸಬೇಕು. 1 kg ಅಜೋಲ ತಗೊಂಡ್ಬಂದು ನೀರಿನ ಮೇಲೆ ಬಿಡಬೇಕು. ಏನ್ ಅಜೋಲ ಅಂತಂದ್ರೆ ಏನು, ನೀರಿನ ಮೇಲೆ ಬೆಳೆಯುವಂತ ಪಾಚಿ, ಫರ್ನ್ ಜಾತಿಗೆ ಸೇರಿದ ಒಂದ್ ಸಸ್ಯ ಇದು ಪಾಚಿ. ಪಾಚಿನೇ ಅದೇನು ಕಾಸ್ಟ್ಲಿ ಇರ್ತಾನೆ? ಇಲ್ಲ ಇಲ್ಲ, ನಾವು ಮೊದಲೆಲ್ಲ ಫ್ರೀನೇ ಕೊಡ್ತಾ ಇದ್ವಿ. ರೈತರು ಸರಿಯಾಗಿ ಉಪಯೋಗ ಮಾಡಲಿಲ್ಲ, ಅದನ್ನ ಹೋಗದು ಬಿಡೋದು, ವೇಸ್ಟ್ ಮಾಡ್ಕೊಳ್ಳೋದು, ಎಲ್ಲಿ ಬೇಕಾದ್ರೆ ಮರ್ತು ಹೋಗೋದು ಮಾಡ್ತಾ ಇದ್ರು. ಅದಕ್ಕೆ ನಾವೇನ್ ಮಾಡಿದ್ವಿ, 2 kg ವೈರಿ, 3 kg ವೈರಿ, 100 rupees ಕೊಡೋದು, ಕೊಟ್ಟೋಗ್ರಪ್ಪ ಅಂತ ಹೇಳ್ತೀವಿ. ಅಷ್ಟೇ ಉದ್ದೇಶ. ಅಂದ್ರೆ 100 rupees ಕೊಟ್ಟಿದ್ದಕ್ಕೆ ಕಾಳಜಿ ಇರ್ತದೆ, ಬೆಳೆಸ್ತಾರೆ ಬೆಳೆಸ್ತಾರ ಅಂತ. ಅಷ್ಟೇ ಉದ್ದೇಶ. ಅದ್ರ ಬೇರೆ ದಿನ ಅಂದ್ರೆ ಎಷ್ಟು ದಿವಸ ಬೆಳೀತಂತ ಅದನ್ನ? ನಾವು ಒಂದು ಬೇರೆ ನೀರಿನ ಮೇಲೆ ಬಿಟ್ಟಿವಪ್ಪ ಅಂದ್ರೆ ಒಂದು ವಾರದೊಳಗನೆ ಆ ಗುಂಡಿ ಏನ ಹೇಳಿದ್ನಲ್ಲ ಸೈಜ್ ತುಂಬಾ ಬೆಳೀತದ. ಒಂದೇ ವಾರದೊಳಗ ಏನ್ ಇಷ್ಟೆಲ್ಲ ಹೈರಾಣ ಇದ್ರೆ ಸರ್, ಏನ್ ಮಾಡಿ ಇದ್ರಲ್ಲಿ ಏನ್ ಅಮ್ಮಕ್ಕೆ? ಒಂದು ಮೊದಲೊಂದು 20 ವರ್ಷದ ಕೆಳಗೆ ಏನಿತ್ತು, 10-15 ವರ್ಷಗಳಾಗ ಭತ್ತದ ಹುಲ್ಲಿನ ನಡಬರ್ಕನೆ ಬೆಳೀತಿದ್ರು. ಅದರಿಂದ ಏನು ಸಹಾಯ ಆಯ್ತಿತ್ತು? ವಾತಾವರಣದಲ್ಲಿ ಅಂತ ಸಾರಜನಕನ್ನ ಫಿಕ್ಸೇಷನ್ ಬೆಳೆಸ್ತಾ ಇತ್ತು. ಮತ್ತೆ ಆಮೇಲೆ ರೈತರು ಯೂರಿಯಾ ಹಾಕೋದನ್ನ ಕಡಿಮೆ ಮಾಡ್ತಾ ಇತ್ತು. ಯಾವುದು ಅಜೋಲ್ಲ. ಬಟ್ ಇತ್ತೀಚಿನ ಸಂಶೋಧನೆ ಏನಾಗದ, ಇದನ್ನ ದನಗಳ ಎಮ್ಮೆಗಳಿಗೆನ ತಿನ್ನಿಸಬಹುದು. ಅಂದ್ರೆ ಹೆಂಗ್ ಡೈರೆಕ್ಟ್ ಎಮ್ಮೆ ಹುಲ್ಲಿನಲ್ಲಿ ಮಿಕ್ಸ್ ಮಾಡ್ಬೇಕು? ಇಲ್ಲ ಇಲ್ಲ, ಕುರಿ ಆಡುಗಳಿಗೆ, ದನ ಎಮ್ಮೆ, ಮೊಲ, ಕೋಳಿ, ಎಲ್ಲಾ ದನಗಳಿಗೆ, ಇದಕ್ಕನ ಜಾನುವಾರುಗಳಿಗೆ ತಿನ್ಸಬಹುದು. ನೇರವಾಗಿ ತಿನ್ಸ್ಬಿಡೋದ ಇಲ್ಲ. ಅದೇನಂತಂದ್ರೆ ನಾವ್ ಏನ್ ಹೇಳಿದ್ನಲ್ಲ, ನೀರಿನ ಮೇಲೆ ಬೆಳೆದಿರ್ತದ, ಅದ್ರೊಳಗ ಸಗಣಿ ಆಗಿರ್ತ ಮಣ್ಣಾಗಿರ್ತದ, ಫಸ್ಟ್ ಫಸ್ಟ್ ತಿನ್ನಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಫಸ್ಟ್ನೇ ದಿನ ನಾವೇನು ಇಂಡಿ ನಾವೇನು ಚುನ್ನಿ ತಿನ್ನಿಸ್ತಿರ್ತವಲ್ಲ, ಅದ್ರಾಗ ಒಂದು 1/2 kg ಮಿಕ್ಸ್ ಮಾಡ್ಬೇಕು. ಆಮೇಲೆ ಕಾಲಕ್ರಮೇಣ ನೋಡ್ಕೊಂಡು 1/4 kg ಮಾಡ್ಬೇಕು. ಆಮೇಲೆ ಕಾಲಕ್ರಮ ಒಂದು ವಾರ ಆದ್ಮೇಲೆ 1 kg ಮಿಕ್ಸ್ ಮಾಡ್ಬೇಕು, ತಿನ್ಸ್ಬೇಕು. ಅಂದ್ರೆ ಡೈಲಿ ತಿನ್ಸ್ಬೇಕ? ಡೈಲಿ ಹಿಂಗೆ ತಿನ್ನಿಸಂತ ಹೋದಂಗೆಲ್ಲ ಏನಾಗುತ್ತ, ನಾ ದಾಣೆ ಮಿಶ್ರಣ ಏನ್ ಹೇಳಿದ್ನಲ್ಲ ನಿಮ್ಗೆ, ಒಂದು 15 ದಿನ ಆದ್ಮೇಲೆ ದಿನ ಒಂದು 250 grams 3/4 kg 250 grams 4 kg ನಾವು ಕಡಿಮೆ ಮಾಡ್ಕೊಂತ ಬರ್ಬೋದು. ನಾವು 4 kg ಕಡಿಮೆ ಆಯ್ತು ಅಂದ್ರೆ ಅದು ಎಷ್ಟೋ ಕಡಿಮೆ ಆಯ್ತು ನಿಮ್ಗೆ. ಅದು ನಾ ಹೇಳಿದೆ 1 kg 30 rupees ಅಂತಂದು, ಅಂದ್ರೆ 10 rupees ತನಕ ಕಡಿಮೆ ಆಯ್ತು ನಿಮ್ಗೆ, 700 rupees ಕಡಿಮೆ ಆಯ್ತು ನಿಮ್ಗೆ. ಈ ರೀತಿಯಾಗಿ ನೀವು ನಾವು ತಿನ್ನಿಸಿದ್ವಿ, ಮತ್ತೆ ಮರ್ದ್ರಣೆ ಫೋನ್ ಹಚ್ಚಾರ ಸರ್, ತಿನ್ಸಕತ್ತೀವ ಸರ್, ಹಾಲಿನ ಇಳುವರಿನ ಜಾಸ್ತಿ ಆಗಂಗಿಲ್ಲ. ಇಲ್ಲ, ಅದೇನು ಅದಕ್ಕೆ ಪವಾಡ ಅಲ್ಲದು. ತಿನ್ನಿಸಿದ ಮೇಲೆ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು, ಅದ ಹಾಲು ಜಾಸ್ತಿ ಆಗ್ಬೇಕಂದ್ರೆ ಮಿನಿಮಮ್ ಅಂದ್ರೆ 15 days ತಗಂತದ. ಕಂಟಿನ್ಯೂ ತಿನ್ನಿಸಂತ ಹೋದಂಗೆಲ್ಲ 15 days ನಂತರ, 15 days ನಂತರ 1/2 liter ಜಾಸ್ತಿ ಆಗತ್ತ. ಸ್ವಲ್ಪ ಮತ್ತೊಂದು 20 days ಹೋದ್ರಿ, 3/4 liter ಜಾಸ್ತಿ ಆಗತ್ತ. ಮತ್ತೆ ಸ್ವಲ್ಪ ದಿನ ಒಂದು 2 months ಹೋದ್ರೆ ಅವಾಗ 1 liter ತನ ಜಾಸ್ತಿ ಆಗುತ್ತೆ. ಇದನ್ನು ಮಾಡಿದಂಗೆಲ್ಲ ಏನಾಗತ್ತ, ನಾವು ಒಂದು ಹಾಲಿನ ಇಳುವರಿ ಜಾಸ್ತಿ ಆಯ್ತು, ಎರಡನೇದು ದಾಣೆ ಮಿಶ್ರಣದು ಪ್ರಮಾಣನು ಕಡಿಮೆ ಮಾಡಿಕೆ ಅಂತ ಬಂದ್ವಿ, ಅಂದ್ರೆ ಡಬಲ್ ಬೆನಿಫಿಟ್. ಇದನ್ನ ನಾವು ಅಜೋಲ ಮುಖಾಂತರ ಪಡಿಬಹುದು. ಅಂದ್ರೆ ಈಗ ಅಜೋಲದ ದೊಡ್ಡ ದೊಡ್ಡ ಮಡಿಗಳು ಬಹಳಷ್ಟು ಮಾಡಬೇಕಾಗತ್ತೆ. ಯಾವಾಗ ಅಂದ್ರೆ ನಾ ಏನಿದೆ ಸೈಜ್ ಹೇಳಿದ್ನಲ್ಲ, 10 feet 5 feet 1 feet, ಅದು ಒಂದ್ ಆಕಳ ಅಥವಾ ಇಲ್ಲಪ್ಪ ಅಂದ್ರೆ 4 to 5 ಕುರಿಗಳಿಗೆ ಸಾಕದಕ್ಕ ಅಷ್ಟು ಪ್ರೊಡಕ್ಷನ್ ಒಂದಿನಕ್ಕೆ 1 kg ಅಷ್ಟೇ ಬರ್ತದ್ರ. ಅದನ್ನ ಒಂದ್ ಆಕಳಕ್ಕೆ ನಾವು ಮಡಿಕೆಬಹುದು. ಅಂದ್ರೆ 5 ಅಂದ್ರೆ 5 ಮಡಿ ಮಾಡ್ಬೇಕಾಗ, 5 ಮಡಿ ಮಾಡ್ಬೇಕಾಗತ್ತೆ. ಬಟ್ ಫಸ್ಟ್ ಗೆ ನಾವು ಅವ್ರ ನಿರ್ವಹಣಾ ಕ್ರಮ ಸರಿಯಾಗಿ ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಆ ಟೆಂಪರೇಚರ್ ಡೈರೆಕ್ಟ್ ಆಗಿ ಈ ಸೂರ್ಯನ ಬೆಳಕು ಬಿತ್ತಪ್ಪ ಅಂತಂದ್ರೆ ಹಸಿರಿದ್ದು ಕೆಂಪು ಕಾಯಿ ಬಿಡ್ತಿರುತ್ತೆ. ಅದಕ್ಕೆ ಮೇಲೆ ಗಿಡ ಮಕ್ಕ ಹತ್ತಿ ಕಟ್ಟಿಗಳಿಂದ ತೊಗರಿ ಕಟ್ಟಿಗೆ ಚಪ್ಪಳ ಮಾಡ್ಬೇಕು, ನೆರಳು ಮಾಡ್ಬೇಕು, ನೆರಳು ಮಾಡ್ಬೇಕಾಗ. ಆಮೇಲೆ ಈ ಕಪ್ಪೆಗಳು ಬಿಳ್ತಿರ್ತಾವ, ಇಲ್ಲ ನಾಯಿಗಳು ಓಡಾಡಂತ ಅದ್ರಾಗ ಬಂದು ಸ್ನಾನ ಮಾಡಿ ಹೋಗ್ತಿರ್ತಾವ, ಅಂತದನ್ನ ತಪ್ಪಿಸೋ ಸಲುವಾಗಿ ಸುತ್ತ ಒಂದು ನಾವೇನಾದ್ರೆ ಹಸಿರು ಮನೆ ಪರದೆ ಟೈಪ್ ಮಾಡಿ ಬೇಲಿ ಮಾಡ್ಬೇಕು, ಬೇಲಿ ಮಾಡಿ ಒಂದನ್ನ ಸಂರಕ್ಷಣೆ ಮಾಡ್ಬೇಕಾಗ್ತದ. ಸ್ವಲ್ಪ ನಿರ್ವಹಣಾ ಕ್ರಮಗಳು ನಾವು ಗಮನಿಸಬೇಕಾಗ. ಮಂಜುನಾಥರೆ, ಇನ್ನೊಂದು ಒಕ್ಕಲತನವನ್ನ ನಾವು ಲಾಭದಾಯಕ ಮಾಡ್ಕೊಳ್ಬೇಕಂತಂದ್ರೆ ಸಾಕಷ್ಟು ಉಪಕಸಬುಗಳನ್ನು ಸಹಿತ ಮಾಡಬೇಕಾಗ್ತದೆ. ಬಹಳಷ್ಟು ವರ್ಷಗಳಿಂದ ನಮ್ಮ ರೈತರು ಉಪಕಸಬುಗಳು ಮಾಡ್ಕೊಂಡೇ ಬಂದಾರ. ಅದರೊಳಗೆ ಈ ಕುರಿ ಆಡು ಸಾಕಾಣಿಕೆ ಬಹಳಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತದ್ದು. ಅದರೊಳಗೆ ಈ ಕೊಟ್ಟಿಗೆ ಪದ್ಧತಿಯಲ್ಲಿ ಇವರ ಸಾಕೋದು, ಹೌದು, ಇದು ಹೆಂಗ್ ಮಾಡೋದಂತ? ಈಗ ಏನಾಗ್ತಾ ಇತ್ತಂದ್ರೆ, ಮೊದಲು ಒಂದು 7-8 ವರ್ಷದ ಕೆಳಗಡೆ ಒಂದು ಜಾತಿಗೆ ಅಷ್ಟೇ ಸೀಮಿತ ಆಗಿಲ್ಲ. ಈಗ ಯಾರ್ಯಾರ್ದಲ್ಲ ಹಣ ಇದೆ ಅಂತಪ್ಪ ಅಂತಂದ್ರೆ ಎಲ್ಲಾರು ಸಾಕಬಹುದು. ಈಗ ಮೊದಲೇನಾಗ್ತಾ ಇತ್ತು, ಒಂದ್ ಊರ್ಲಿಂದ ಇನ್ನೊಂದೂರಿಗೆ ಕುರಿ ಸಾಕ್ಯಂತ ಹೋಗ್ಬೋದು, ಅದನ್ನ ನಿರ್ವಹಣೆ ಮಾಡೋದಾಯ್ತು, ಇಲ್ಲಪ್ಪ ತೋಳ ಟಗರಗಳಿಗೆ ಅದನ್ನ ಇದು ಮಾಡೋದು ಅಂತಂದ್ರೆ ತಪ್ಪಿಸ್ಬೇಕಂತಂದ್ರೆ ಇದನ್ನ ನಾವು ಕೊಟ್ಟಿಗೆ ಪದ್ಧತಿಯಲ್ಲಿ ಅಂದ್ರೆ ನಿಮ್ ಹೊಲ ಇರ್ತದ, ಅದ್ ನೀರಾವರಿಯೇ ಇರ್ತದ, ಮೇವು ಬೆಳೆಸಿರ್ತೀರಿ, ಗಿಡ ಮರಗಳನ್ನ ಸುತ್ತ ಗಿಡ ಮರಗಳನ್ನ ಬೆಳೆಸಿರ್ತ, ಬೆಳಗ್ಗೆ ಹೊತ್ತಿನಾಗ ಮತ್ತೆ ಸಾಯಂಕಾಲ ಹೊತ್ತಿನಾಗ 2 hours 2 hours ಹೊರಗಡೆ ನಿಮ್ ಹೊಲದಾಗನೆ ತಲೆ ತಿರುಗಾಡಿಸ್ಬಿಡೋದು, ಬಿಸಿಲಿರ್ತದ ಅಂತ ಟೈಮ್ ಕೊಟ್ಟಿಗೆ ತಂದು ಹಾಕ್ಬಿಡೋದು, ಅಲ್ಲಿ ಹುಲ್ಲು ಹಾಕ್ಬೇಕಲ್ಲ, ಮತ್ತೆ ಅಲ್ಲಿ ಹುಲ್ಲು ಹಾಕ್ತಾ ಇರ್ಬೇಕು. ಅದಕ್ಕೆ ನಾ ಹೇಳಿದೆ ನಿಮ್ ಹೊಲದಾಗನೆ ಸುತ್ತ ಗಿಡ ಮರಗಳನ್ನ ಬೆಳೆಸಬೇಕಾಗತ್ತ. ಗಿಡ ಮರಗಳು ಯಾವ್ದು ಬೆಸ್ಟ್ ಇದಕ್ಕೆ ಅಡಿಗೆ ಕುರಿಗಾಗಿ ಅಂತಂದ್ರೆ, ಈ ನಮ್ ಕರಿಜಾಲಿ ಗಿಡ ಅಂತ ಬರ್ತದೆ ಸುರ್ಪುರ್ನಾಗ, ಕಡೆ ಶಿವಪುರ್ ಶಾಪುರ್ ಕಡೆ ಜಾಸ್ತಿ ಅದಾವ ಆ ಗಿಡಗಳಾಯ್ತು. ಈ ಬನ್ನಿ ಗಿಡ ಆಯ್ತು, ಗ್ಲರಿಸಿಡಿ ಅಂತ ಬರ್ತದ, ಇಲ್ಲ ಸುಬಾಬುಲ್ ಗಿಡ ಆಯ್ತು, ಸೆಸ್ಬೇನಿಯಾ ಗಿಡ ಅಂತದ್ದು, ಇಂಥ ಗಿಡಗಳನ್ನ ಬೆಳೆಸಿ ದಿನ ಕಟ್ ಕಟ್ ಮಾಡಿ ಉಕ್ಕಾಕ. ಇದನ್ನ ಬರೇ ಇದನ್ನ ಹಾಕಿದ್ರೆ ಆಯ್ತು, ಎಲ್ಲಾ ಕುರಿಗಳು ನಮ್ಗೆ ಸಾಕಲಂಗಿಲ್ಲ. ಅದು ಅದ್ರ ಜೊತೆಗೆ ಏನ್ ಮಾಡ್ಬೇಕಾಗತ್ತ, ಮೇವು ಬೆಳಿಬೇಕಾಗತ್ತೆ. ಆಲ್ರೆಡಿ ಹೇಳಿದೆ ನಿಮಗ, ಅದ್ರೊಳಗ ನಾವು ಡೈರಿ ಮಾಡಿರ್ಗನ ಲಹಡಿಸಿ ಲೂಸರ್ನೆ ಬೆಳಿಬೇಕಾಗತ್ತೆ. ಬಟ್ ಕುರಿ ಆಡುಗಳಿಗೆ ಬಹಳ ಇಷ್ಟವಾಗಿ ತಿನ್ನುವಂತ ಕಡಿಮೆ ಸಮಯದಾಗ ದೇಹದ ತೂಕ ಜಾಸ್ತಿ ಪಡೆಯುವಂತ ಮೇವು ಯಾವ್ದಪ್ಪ ಅಂತಂದ್ರೆ ಸ್ಟೈಲೋಜಿ ಅಂತ ಸೆಮಾಟಾ, ಸ್ಟೈಲೋಜಿ ಅಂತ ಸ್ಕ್ಯಾಬ್ರಾ ಅಂತ ಬರ್ತಾ ಅದನ್ನ ಬೆಳೆಸ್ಬೇಕು ನಾವು. ಅದನ್ನ ಬೆಳೆಸಿ ಅದನ್ನು ಕೂಡ ಬಹುವಾರ್ಷಿಕ ಮೇವಿನ ಬೆಳೆ, ಕತ್ತರಿಸಿ ಕತ್ತರಿಸಿ ಅಕ್ಕಿಯಂತ ಹೋದಂಗೆಲ್ಲ ದೇಹದ ತೂಕ ಕಡಿಮೆ ಸಮಯದಲ್ಲಿ ಜಾಸ್ತಿ ಬರೋದ್ರಿಂದ ಇದು ಕೂಡ ರೈತನಿಗೆ ವರದಾನ ಆಗಿದೆ. ಏನಿದು ಹೊರಗಡೆ ಮೇಯಿಸೋದಕ್ಕ ಮತ್ತೆ ಕೊಟ್ಟಿಗೆ ಪದ್ಧತಿಯಲ್ಲಿ ಸಾಕೋದಕ್ಕೆ ವ್ಯತ್ಯಾಸ ಏನಂತಂದ್ರೆ, ತೋಳ ಅಂತವನ್ನ ವನ್ಯ ಪ್ರಾಣಿಗಳು ಏನಿರ್ತಾವಲ್ಲ ಅದನ್ನು ಕೂಡ ತಪ್ಪಿಸಬಹುದು ನಾವು. ಕಳ್ಳರ ಕಾಟ ಅದನ್ನು ಕೂಡ ತಪ್ಪಿಸಬಹುದು ನಾವು. ಎಷ್ಟೆಷ್ಟು ನಾವು ಹೊರಗಡೆ ತಿರುಗಾಡಿಸಿ ಅಂತ ಹೋಗ್ತಿರ್ತೀವಿ ಅಷ್ಟು ದೇಹದ ತೂಕ ಕಡಿಮೆ ಅಂತ ಹೋಗುತ್ತೆ. ಯಾಕಂದ್ರೆ ಎಕ್ಸಸೈಸ್ ಆಗುತ್ತದೆ. ನಮಗೇನು ಬೇಕಾಗದ, ಇಲ್ಲಿ ಕೊಬ್ಬಿಸಿದಷ್ಟು ನಿಮ್ಗೆ ರೇಟ್. ಹೌದು, ಆ ಕೊಬ್ಬಿಸಿದ್ರೆ ಯಾವಾಗ ಕೊಬ್ಬಿಸ್ತದೆ, ನಿಮ್ ಹೊಲದಾಗನೆ ಜಾಸ್ತಿ ತಿರುಗಾಡಿಸೋದು ಮೇಯಿಸೋದು. ಮೇಯಿಸಿದಂಗ ತೂಕ ಜಾಸ್ತಿ ಬರುತ್ತೆ, ತೂಕ ಜಾಸ್ತಿ ಆಗ ನಿಮ್ಗೆ ಹಣ ಬರ್ತದೆ. ಅಂದ್ರೆ ಚಲೋದಾಗಿ ಕೊಬ್ಬು ಬೇಕದು, ದಷ್ಟ ಪುಷ್ಟ ಆಗ್ಬೇಕು, ಕೊಬ್ಬು ಬೇಕದು, ಕಡಿಮೆ ಪ್ಲೇಸ್ ನಾಗನೆ ತಿರುಗಾಡಿಸ್ತದ. ಅದೇ ಒಂದು ಇದಕ್ಕೆ ಕೊಟ್ಟಿಗೆ ಪದ್ಧತಿ ಒಂದು ವರದಾನ ಇದೆ. ಹೌದಲ್ರಿ, ಅಂದ್ರೆ ಕೊಟ್ಟಿಗೆ ಪದ್ಧತಿ ಅಂತ ತಕ್ಷಣ ರೈತರ ಹೆಂಗ್ ಕೇಳ್ತಾರ, ಮುಂಜಾನೆಯಿಂದ ರಾಯ್ತಿರ್ತಾನ ಅದ್ರಾಗ ಹಾಕಮ್ರಿ ಅಂತ ಕೇಳ್ತಾರ. ಇಲ್ಲ, ಮುಂಜಾನೆಯಿಂದ ರಾಯ್ತಿರ್ತಾನ ಅದ್ರೊಳಗೆ ಹಾಕಿದ್ರೆ ಎದೆ ಹೊಡ್ಕೊಂಡು ಸಾಯ್ತಾವು. ಅದಕ್ಕೆ ಬೆಳಗ್ಗೆ ಹೊತ್ತಿನಾಗ, ಮುಂಜಾನೆ ಹೊತ್ತಿನಾಗ, ಸಾಯಂಕಾಲ ಹೊತ್ತಿನಾಗ, ತಂಪು ಪ್ರದೇಶ ಟೈಮ್ ಸಮಯ ಒಂದ್ ಎರಡು ತಾಸು ತಿರುಗಾಡಿಸಬೇಕು. ಎರಡು ತಾಸು ಮುಂಜಾನೆ ಹೊತ್ತಿನಾಗ ಹೊರಗಡೆ ಬಿಟ್ಟು ಬಿಡೋದಲ್ಲಿ, ಮತ್ತೆ ಸಾಯಂಕಾಲ ಹೊತ್ತಿನಾಗ ಮತ್ತೆ ಹೊರಗಡೆ ಬಿಡೋದು, ಮತ್ತೆ ಬಿಸಿಲಿದ್ದಾಗ ಒಳಗಡೆ ಹಾಕದ. ಸರ್, ಇನ್ನೊಂದು ಈ ಮರಿ ಕೊಬ್ಬಿಸುವಿಕೆ ತಂತ್ರಜ್ಞಾನ ಅದ ಅಂತಾರ, ಅದು ಏನಂತಾರೆ? ಈ ಕೊಟ್ಟಿಗೆ ಬದಲು ಕುರಿ ಆಡ ಸಾಕಣದಾಗ ಎರಡು ನಮೂನಿ ಬರ್ತಾವ. ಪ್ರೌಢಾವಸ್ಥೆಗೆ ಬಂದಂತ ಹೆಣ್ಣು ಕುರಿಗಳನ್ನ ಗಂಡು ಕುರಿಗಳನ್ನ ತರದು. ಯಾವಾಗ ಪ್ರೌಢಾವಸ್ಥೆಗೆ ಬರ್ತಾವ ಅವು? ಒಂದು ವರ್ಷಕ್ಕೆ ಪ್ರೌಢಾವಸ್ಥೆಗೆ ಬರ್ತಾವ. ಅಂತವನ್ ತಗೊಂಡ್ ಬಂದು ಸಾಕಿ ಸಂಕರಣ ಮಾಡಿ ಸಂವರ್ಧನೆ ಮಾಡಿ ಮರಿಗಳನ್ನ ಬಂದದ್ದನ್ನ ಮಾರಾಟ ಮಾಡಿಕೊಂತ ಹೋಗೋದು. ಹೆಣ್ಣು ಕುರಿಗಳು ನಿಮ್ಮಲ್ಲಿ ಇಟ್ಕೊಂತೀರಿ, ಗಂಡು ಕುರಿಗಳನ್ನ ಮಾರಾಟ ಮಾಡಿಕೊಂತ ಹೋಗ್ತೀರಿ. ಅದು ಒಂದು ಪದ್ಧತಿ ಅಥವಾ ಕಸುಬು. ಇನ್ನೊಂದೇನು, ಮರಿಗಳನ್ನ ತಗೊಂಬರೋದು ಪ್ರೌಢಾವಸ್ಥೆಗೆ ಬಂದಿದ್ದಲ್ಲ, ಗಂಡು ಕುರಿ ಮರಿಗಳನ್ನ ಅಥವಾ ಗಂಡು ಆಡಿನ ಮರಿಗಳನ್ನ ತಗೊಂಬರೋದು. ಯಾವಾಗ ತಗೊಂಬರ್ಬೇಕು? 3 ತಿಂಗಳ ಅಥವಾ 4 ತಿಂಗಳ ಇರುವಂತ ಗಂಡು ಕುರಿ ಮರಿಗಳನ್ನ, ಟಗರ ಮರಿಗಳನ್ನ ಅಥವಾ ಓತದ ಮರಿಗಳನ್ನ ತಗೊಂಡು ಬಂದು ಸಾಕಬೇಕು. ಯಾಕೆ 3 ತಿಂಗಳ 4 ತಿಂಗಳ? ಸಾಯುವಂತ ಪ್ರಮಾಣ 3 ತಿಂಗಳ ಕೆಳಗಡೆ ಇರುವಂತದಕ್ಕೆ ಸಾಯುವಂತ ಪ್ರಮಾಣ ಜಾಸ್ತಿ ಇರ್ತದ. ಯಾಕಂದ್ರೆ ಹೊರಗಡೆ ಪ್ರಪಂಚಕ್ಕೆ ಹೊಂದಿಕೊಂಡಂತ ಶಕ್ತಿ ಕಡಿಮೆ ಇರ್ತದ, ಹಾಲು ಕುಡಿತಿರಂಗಿಲ್ಲ, ಈ ಉಸಿರಾಟ ತೊಂದರೆ ಜಾಸ್ತಿ ಇರ್ತಾವ. ಇಂತಹ ಸಮಸ್ಯೆಗಳನ್ನೆಲ್ಲ ಹೋಗಲಾಡಿಸಿ ಗೆದ್ದು ಬಂದಿರ್ತದ 4 ತಿಂಗಳದಾಗ. ಅಂತ ನಾವು ಕುರಿಮರಿಗಳನ್ನ ಟಗರ ಮರಿಗಳನ್ನ ತಗೊಂಡು ಬಂದು ಅದೆಷ್ಟು ಬೆಲೆ ಬಾಳ್ತದ? ಅದು 4,000 ಬೆಲೆ ಬಾಳ್ತದ. ಒಂದು ನಾವ್ ಈ ಭಾಗದಾಗ ಹೇಳ್ಬೇಕಂತಂದ್ರೆ, ಕುರಿದಾಗ ನೀವು ಸಾಕಬೇಕಾಯ್ತಂದ್ರೆ ಕೆಂಗೂರಿ ಕುರಿಗಳನ್ನ ಸಾಕ್ರಿ. ಕೆಂಗೂರಿ ಕೆಂಗೂರಿ ಅಂತಂದ್ರೆ ಶಾಪೂರ್, ಸುರ್ಪೂರ್, ಯಾದಗಿರಿ, ದೇವದುರ್ಗ ಭಾಗದಾಗ ಜಾಸ್ತಿ ಅವು. ನಮ್ ಗುಲ್ಬರ್ಗದಾಗ ಜಾಗಿಸಿದಾಗ ಈ ಆಡುಗಳದನ್ನೇ ಜಾಸ್ತಿ ಸಾಕದು. ಯಾವುದು ಉಸ್ಮಾನಾಬಾದಿ ಆಡು ಅಂತ ಬರ್ತದ, ಕರ್ನಾಡ, ಅದನ್ನೇ ಜಾಸ್ತಿ ಆಗ್ತಿರ್ತಾರ. ಅದನ್ನು ಕೂಡ ಸಾಕ್ಬೋದು ನಾವು. ಕೆಂಗೂರಿ ಕುರಿ ಅಂತಂದು ಅದು 3 ತಿಂಗಳದಾಗನೆ 16-18 ಕೆಜಿ ಪಡಿತದ ಗಂಡು ಕುರಿ ಮರಿ. ನಮ್ ಉಸ್ಮಾನಾಬಾದಿ ಆಡಾಯ್ತು ಅಂತಂದ್ರೆ 3 ತಿಂಗಳದಾಗ 12-13 ಕೆಜಿ ತೂಕ ಪಡಿತದ. ಇಂಥವನ್ನ ಸಾಕಿದಾಗ ನಾವು ಮುಂದೆ 6 ತಿಂಗಳ ವೈಜ್ಞಾನಿಕವಾಗಿ ಸಾಕಬೇಕು. ನಾವು ಹಸಿರು ಮೇವನ್ನು ಕೊಡೋದು, ಮತ್ತೆ ದಾಣೆ ಮಿಶ್ರಣ ಕೊಡ್ಬೇಕು. ಅದಕ್ಕೆ ಕೆಎಂಎಫ್ ನಗರ ಸಿಗ್ತದ, ಇಲ್ಲಪ್ಪ ಅಂದ್ರೆ ನಿಮ್ಮ ನಗರ ಕಡಿಮೆ. ತೊಗರಿ ನುಚ್ಚಿರ್ತದ, ಅದ್ರೊಳಗೆ ಗೋಧಿ ಬೂಸ ಇರ್ತದ, ಹಿಂಡಿ ಇರ್ತದ, ಅದಕ್ಕೆ ನಾವು ದಾಣೆ ಮಿಶ್ರಣ ಅಂತ ಕರಿತೀವಿ. ಅದನ್ನ ಒಂದು ಮರಿಗೆ ಎಷ್ಟು ಕೊಡ್ಬೇಕು ಪ್ರಮಾಣ? 150 ಗ್ರಾಂ. 200 ಗ್ರಾಮ್ ಅನ್ನ ಒಂದು ದಿನಕ್ಕೆ ಒಂದು ಟಗರ ಮರಿಗೆ ಅಥವಾ ಓತ ಮರಿ ಕೊಡ್ಕೊಂತ ಹೋಗ್ಬೇಕು. ಮೇವನ್ನ ತಿನ್ನಿಸ್ತಾ ಇರ್ತಾರೆ, ಜಂತುನ ಔಷಧನ ಆಗ್ತಾ ಇರ್ತಾರೆ, ರೋಗ ಬರಲಾರ್ದಂಗೆ ವ್ಯಾಕ್ಸಿನೇಷನ್ ಮಾಡಿಸ್ತಾ ಇರ್ತಾರೆ, ಲಸಿಕೆಗಳನ್ನ ಹಾಕ್ತಾ ಇರ್ತಾರೆ. ಈ ರೀತಿ ಮಾಡಿದಾಗ 4 ತಿಂಗಳಲ್ಲಿ 12 ಕೆಜಿ ಇರುವಂತ ಟಗರ ಮರಿ ಅಥವಾ ಓತ ಮರಿ 9 ತಿಂಗಳಿಗೆ ಬಂದಾಗ 35 ಕೆಜಿ ತೂಕ ಬಳತಿರ್ತದೆ. ಯಾವುದು ಆಡುಗಳು, ಅದೇ ನಿಮ್ಮ ಕುರಿ ಆಯ್ತು ಅಂದ್ರೆ ಕೆಂಗುರಿ ಕುರಿ ಆದ್ರೆ 38 ಕೆಜಿ 40 ಕೆಜಿ ತನ ತೂಕ ಬಳತದೆ. ಅಷ್ಟು ಬೆಳೆದು ಬಿಡ್ತದೆ, ಅಷ್ಟು ಬೆಳೀತದೆ. ಬೆಳೆದಾಗ ಅದನ್ನ ಏನ್ ಮಾಡ್ಬೇಕಾಗುತ್ತೆ ನಾವು? ಇದು ಮಾರಾಟ ಮಾಡಕ್ಕಂದ್ರೆ ಎಲ್ಲಿ ಯಾರು ಜಾಸ್ತಿ ತಗೊಳಂಗಿಲ್ಲ, ಅದಕ್ಕೆ ಒಂದು ರೈತರು ತಿಳ್ಕೊಬೇಕು ನಾವು. ಯಾವಾಗ ಮಾರಾಟ ಜಾಸ್ತಿ ಆಗುತ್ತೆ? ಮುಸ್ಲಿಂ ಹಬ್ಬಗಳು ಬರ್ತಾವ, ಬಕ್ರೀದ್ ಅಂತ ಬರ್ತದೆ, ರಂಜಾನ್ ಅಂತ ಬರ್ತದೆ, ಇಲ್ಲಾಂದ್ರೆ ನಮ್ದು ಈ ಹಿಂದೂಗಳದಾಗ ದಸರಾ ಹಬ್ಬ ಅಂತ ಬರ್ತದೆ, ಇದ್ರೆ ಕ್ರಿಸ್ಮಸ್ ಅಂತ ಹಬ್ಬ ಅಂತ ಬರ್ತದೆ ಕ್ರಿಶ್ಚಿಯನ್ರದ್ದು. ಅಂತ ಟೈಮಿನ ಮಾರಾಟ ಮಾಡಿದ್ರೆ ನಿಮಗೆ ಲಾಭ ಜಾಸ್ತಿ. ಅವು ಎಷ್ಟಕ್ಕೆ ಮಾರಾಟ ಆಗ್ತಾವ? 4,500 ರೂಪಾಯಿಗೆ ನೀವು ಖರೀದಿ ಮಾಡಿರ್ತೀನಿ, ಆ ನೀವು ಆ ಕಡೆ 9 ತಿಂಗಳ ಮಾರಾಟ ಮಾಡಕ್ ಹೋದ್ರೆ 9,000-10,000 ರೂಪಾಯಿಗೆ ನೀವು ಮಾರಾಟ ಆಗ್ತದ. ನೀವು ಓವರ್ಆಲ್ ಎಷ್ಟು ಖರ್ಚು ಮಾಡಿರ್ತಾರಲ್ಲಿ ಒಂದು ಟಗರಿಗೆ? ಹಬ್ಬ ಅಂದ್ರೆ 1,500-2,000 ರೂಪಾಯಿ ಖರ್ಚು ಮಾಡಿರ್ತೀವಿ. ಅದು 4,000 ತಂದಿರೋದು, ಈ ಕಡೆ 2,000 ರೂಪಾಯಿ ಖರ್ಚು ಮಾಡಿರ್ತೀವಿ, 6,000 ರೂಪಾಯಿ ಒಂದು ಟಗರಿಗೆ. 6 ತಿಂಗಳದೊಳಗ 300 ರೂಪಾಯಿ ಲಾಭ ಆಗುತ್ತೆ. ನಾವು 100 ಅಥವಾ 200 ಸಾಕಿದಾಗ ಅದು ಎಷ್ಟು ಲಾಭ ಆಗತ್ತ ಅಂತ ಅಂದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಸಾಕಿ ಇವನ ಕೊಬ್ಬಿಸುವಿಕೆ ಮಾಡಿದ್ರೆ ಹೆಚ್ಚಿಗೆ ಲಾಭ ಅಂದ್ರೆ, ಮೊಟ್ಟ ಮೊದಲಿಗೆ ನಾವು ಸಾಕ್ತಾ ಇದೀವಪ್ಪ ಅಂದ ತಕ್ಷಣ ಒಮ್ಮೆ 50, 100, 200 ಸಾಕೋಬಾರ್ದು. ಅದ್ರಗ್ ಜ್ಞಾನ ಪಡ್ಕೋಬೇಕು, ಸಾಕಿ ಅದ್ರ ಮಾರ್ಕೆಟಿಂಗ್ ಗ್ರಿಪ್ ಆಯ್ತು ತಿಳ್ಕೊಂಡ ಮೇಲೆ ನೆಕ್ಸ್ಟ್ ನಾವು ಸಂಖ್ಯೆನ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು ನಾವು ಅದನ್ನ. 30 ಆಯ್ತು, 40 ಆಯ್ತು, 50 ಆಯ್ತು, ಒಮ್ಮೆಲೆ ರೈತರು ಏನ್ ಮಾಡಿಬಿಡ್ತಾರ, 50 ತಂದು ಬಿಡ್ತಾರ. 50 ಅಂತ ತಕ್ಷಣ ಮಾರ್ಕೆಟಿಂಗ್ ಗ್ರಿಪ್ ಸಿಗಂಗಿಲ್ಲ ನಿಮಗೆ. ಆಮೇಲೆ ಏನ್ ಯಾವ ರೀತಿ ಸಾಕಬೇಕು, ಯಾವಾಗ ಇಂಜೆಕ್ಷನ್ ಮಾಡಿಸ್ಬೇಕು, ಯಾವಾಗ ಜಂತುನಾಶಕ ಔಷಧಿ ಹಾಕಬೇಕು, ಎಷ್ಟು ಪ್ರಮಾಣದ ತಿನ್ಸ್ಬೇಕಂತ ಅವರಿಗೆ ಜ್ಞಾನ ಸ್ವಲ್ಪ ಇರಂಗಿಲ್ಲ, ಅವಾಗ ಎದೆ ಹೊಡ್ಕೊಂಡು ಸುಮ್ಮನೆ ಲಾಸ್ ಆಗಿಬಿಡ್ತಾರ. ಅಂದ್ರೆ ಎಲ್ಲ ತಿಳ್ಕೊಂಡು ಮಾಡ್ಬೇಕು ರೈತ ಬಂದರೆ. ಇಲ್ಲಿ ತನಕ ಡಾಕ್ಟರ್ ಮಂಜುನಾಥ್ ಪಾಟೀಲ್ ಅವರು ಈ ಪಶುಪಾಲನೆಯೊಳಗ ಆಧುನಿಕ ತಂತ್ರಜ್ಞಾನಗಳು ಏನೇನದವ, ಯಾವ ರೀತಿ ಅವನ್ನ ಉಪಯೋಗ ಮಾಡಿಕೊಂಡು ನಾವು ಅಳವಡಿಸಿಕೊಂಡ್ರೆ ಪಶುಪಾಲನೆಯಲ್ಲಿ ಹೆಚ್ಚಿನ ಲಾಭ ಮಾಡಿಕೊಳ್ಳಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ರೆ. ಈ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಅವ್ರನ್ನ ನೀವು ಸಂಪರ್ಕ ಮಾಡಬಹುದು. ನಿಮ್ಮ ಫೋನ್ ನಂಬರ್ ಹೇಳ್ಬೋದು ಸರ್? 9449922386868. ಈ ಮೊಬೈಲ್ಗೆ ನೀವು ಫೋನ್ ಮಾಡಿ ಮಂಜುನಾಥ್ ಪಾಟೀಲ್ ಅವ್ರ ಜೊತೆಗೆ ಚರ್ಚೆ ಮಾಡಬಹುದು.